ಈ ಎಲ್ಲ ಆಚರಣೆಗೆ ಒಂದು ಮೂಲ ಅಂದರೆ ನಮ್ಮ ಅರಣ್ಯ. ಆದ್ದರಿಂದ ಅರಣ್ಯವನ್ನು ಕಾಪಾಡಿಕೊಂಡು ಅರಣ್ಯ ಪ್ರದೇಶವನ್ನು ಹೆಚ್ಚು ಮಾಡುವಂಥ ಅವಶ್ಯಕತೆ ಇದೆ. ಹೀಗಾಗಿ ಅರಣ್ಯ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ಸಾರ್ವಜನಿಕರಿಗೆ ವಿವಿಧ ಅರಣ್ಯ ಸಸಿಗಳನ್ನು ವಿತರಣೆ ಮಾಡುವಂಥದ್ದು ಕೂಡ ಒಂದು ಮುಖ್ಯವಾದ ಕಾರ್ಯಕ್ರಮ. ಈ ಒಂದು ವಿಚಾರದ ಬಗ್ಗೆ ನಮಗೆ ಈಗ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸಾಮಾಜಿಕ ಅರಣ್ಯ ವಲಯದ ವಲಯ ಅರಣ್ಯಾಧಿಕಾರಿಗಳಾದಂಥ ಕೆ ವಿ ಗಾನಶ್ರೀ ಅವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಗಾನಶ್ರೀ ಅವರೇ. ನಮಸ್ತೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಕೊಡಗು ಜಿಲ್ಲೆ ಅಂದ ತಕ್ಷಣ ಅರಣ್ಯದಿಂದ ಸಮೃದ್ಧವಾಗಿರುವಂಥ ಜಿಲ್ಲೆ ಅಂತ ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಆದರೂ ಕೂಡ ಇಲ್ಲಿ ಅರಣ್ಯೀಕರಣಕ್ಕೆ ನಾವು ಯಾಕಾಗಿ ಪ್ರೋತ್ಸಾಹ ಕೊಡಬೇಕು ಅಂತೀರಿ? ಕೊಡಗು ಜಿಲ್ಲೆ ನೀವು ಹೇಳ್ದಾಗೆ ಅರಣ್ಯಗಳ ಬೀಡು, ಆದರೆ ದಾಖಲೆಗಳ ಪ್ರಕಾರ ಅರಣ್ಯ ಪ್ರದೇಶ ಇದ್ರೂ ಕೂಡ ಅರಣ್ಯ ಪ್ರದೇಶದ ಸಾಂದ್ರತೆ ಇವತ್ತಿನ ಪರಿಸ್ಥಿತಿನಲ್ಲಿ ಏನಾಗಿದೆ, ಹಾಗೆ ಬೆಳೆತಿರ್ತಕ್ಕಂತಹ ಜನಸಂಖ್ಯೆ ಮತ್ತು ಖಾಸಗೀಕರಣಕ್ಕೆ ಇದು ಸಮತೋಲನೆಯಲ್ಲಿದೆಯಾ ಅನ್ನೋದನ್ನ ನಾವು ಪರಿಗಣಿಸಿದಾಗ ನಾವು ಅರಣ್ಯ ಪ್ರದೇಶದ ಜೊತೆಗೆ ಅರಣ್ಯದ ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕಾಗುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಅರಣ್ಯೀಕರಣ ಅಂತಕ್ಕಂಥದ್ದು ಅತಿ ಪ್ರಾಮುಖ್ಯವಾದಂತಹ ವಿಷಯ. ಹಾಗೆ ನಮ್ಮ ಕೊಡಗು ಅರಣ್ಯ ಏನಿದೆ, ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನೀರನ್ನ ಒದಗಿಸ್ತಕ್ಕಂತಹ ಮೂಲ ನೆಲೆ ಇದು. ಹಾಗಾಗಿ ಇಲ್ಲಿ ಅರಣ್ಯೀಕರಣಕ್ಕೆ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕಾಗಿರುತ್ತೆ. ಅಂದ್ರೆ ನೀರಿನ ಸೆಲೆ ಉತ್ಪನ್ನ ಆಗಬೇಕು ಅಂದ್ರೆ ಅರಣ್ಯ ಪ್ರಮುಖ ಪಾತ್ರ ವಹಿಸುತ್ತೆ ಅಂತೀರಾ? ಹೌದು. ಈಗ ಮರಗಳು ಅಲ್ಲಿದ್ದಾಗ ಒಂದು ಹನಿ ಮಳೆ ನೀರ್ ಬಿದ್ರೆ ಮೊದಲನೇದಾಗಿ ಅದು ಮರಗಳ ಎಲೆ ಮೇಲೆ ಬೀಳ್ತದೆ, ಅವಾಗ ಅದು ಅದರ ಫೋರ್ಸ್ ಅನ್ನ ಅರ್ಧ ಕಟ್ ಮಾಡ್ತದೆ. ಆ ನಂತರ ಅದು ಅದರ ಕಾಂಡದ ಮುಖಾಂತರ ನಿಧಾನವಾಗಿ ಮಣ್ಣಿಗೆ ಸೇರಿ ಆ ನಂತರ ಮಣ್ಣಿಗೆ ಸೇರಿದ ಮೇಲೂ ಕೂಡ ಹಂತ ಹಂತವಾಗಿ ನೀರು ರಿಲೀಸ್ ಆಗ್ತಾ ಹೋಗ್ತದೆ. ಅದೇ ಆ ಪ್ರದೇಶದಲ್ಲಿ ಮರ ಇಲ್ಲ ಅಂತಂದ್ರೆ ಆ ಮಳೆ ಹನಿ ಏನಿದೆ ನೇರವಾಗಿ ಭೂಮಿ ಮೇಲೆ ಬಿದ್ದಾಗ ಅಲ್ಲಿ ಮಣ್ಣಿನ ಸವಕಳಿ ಶುರು ಆಗ್ತದೆ. ಈಗ ನಾವು ನೋಡ್ತಾ ಇದ್ದೀವಿ ಪ್ರಕೃತಿ ವಿಕೋಪಗಳು ನಮಗೆ ಜೀವಂತ ಸಾಕ್ಷಿಯಾಗಿದ್ದೀವಿ ನಾವು. ಹಾಗಾಗಿ ಎಲ್ಲ ವಿಕೋಪಗಳು ಶುರು ಆಗ್ತಾ ಹೋಗ್ತದೆ. ಇದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಅರಣ್ಯೀಕರಣ. ಅಂದ್ರೆ ಮರಗಳು ಮಣ್ಣಿನ ಕೊಚ್ಚಣೆಯನ್ನ ತಡೀತವೆ, ಜೊತೆಗೆ ನೀರನ್ನು ಕೂಡ ಅಲ್ಲೇ ಇಂಗೋ ರೀತಿಯಲ್ಲಿ ಮಾಡ್ತವೆ. ಹೌದು. ಮತ್ತೆ ಹಂತ ಹಂತವಾಗಿ ನೀರನ್ನ ಬಿಡ್ತಾ ಹೋಗುತ್ತೆ. ಯಾವುದೇ ಒಂದು ವಿಷಯ ನಾವು ತೆಗೆದುಕೊಂಡಾಗ ಎಲ್ಲಾ ಕಡೆ ಫ್ಲಡ್ ಆಗಿದೆ ಅಂತ ಹೇಳ್ತಾರಲ್ವಾ, ಸೊ ಇದೇ ಒಂದು ಪ್ರಮುಖ ಕಾರಣ ಆಗಿರುತ್ತೆ. ಯಾಕೆಂದ್ರೆ ಫ್ಲಡ್ ಆಗೋದಕ್ಕಿಂತ ಮುಂಚೆ ಆ ನೀರನ್ನ ವೇಗವನ್ನ ತಡಿಲಿಕ್ಕೆ ಅಲ್ಲಿ ಸಾಕಷ್ಟು ಈಗ ಮರಗಳು ಇಲ್ಲ. ಇದು ಪ್ರಮುಖ ಕಾರಣವಾಗಿರುತ್ತೆ. ಜೊತೆಗೆ ಈ ಭೂಮಿಯ ಮೇಲ್ಮೈ ಎಲ್ಲೆಲ್ಲಿ ಏರ್ಪೇರಾಗಿರುತ್ತೆ ಅಲ್ಲಿ ಇನ್ನೂ ಈ ಅರಣ್ಯ ಮರಗಳ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅದು ನಮ್ಮ ಕೊಡಗು ಜಿಲ್ಲೆಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಇನ್ನ ಮುಖ್ಯವಾಗಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಒಂದು ವಿಚಾರಕ್ಕೆ ಬಂದ್ರೆ ಈ ಸಾಮಾಜಿಕ ಅರಣ್ಯ ವಲಯ ಅಂತ ಕೇಳ್ತಾ ಇರ್ತೀವಿ, ಈ ಒಂದು ಸಾಮಾಜಿಕ ಅರಣ್ಯ ವಲಯದ ಪ್ರಾಮುಖ್ಯತೆ ಏನು? ಅರಣ್ಯ ಇಲಾಖೆ ಅಂತ ಹೇಳಿ ತೆಗೆದುಕೊಂಡಾಗ ಮುಖ್ಯವಾಗಿ ನಮ್ಮಲ್ಲಿ ಪ್ರಾದೇಶಿಕ ಅರಣ್ಯ ವಿಭಾಗ ಇರುತ್ತೆ, ವನ್ಯಜೀವಿ ಅರಣ್ಯ ವಿಭಾಗ ಇರುತ್ತೆ, ಹಾಗೆ ಸಾಮಾಜಿಕ ಅರಣ್ಯ ವಿಭಾಗ ಕೂಡ ಇದೆ. ಆದರೆ ಪ್ರಾದೇಶಿಕ ಮತ್ತು ವನ್ಯಜೀವಿ ವಿಭಾಗಗಳೇನಿದೆ ಇವು ಒಂದು ನಿರ್ದಿಷ್ಟ ಪ್ರದೇಶದ ರಕ್ಷಣೆಗಾಗಿ ನಿಂತಹ ವಿಭಾಗಗಳಾಗಿರ್ತವೆ. ಇವುಗಳ ಉದ್ದೇಶ ಮೊದಲನೇದಾಗಿ ಸಂರಕ್ಷಣೆ ಆಗಿರ್ತದೆ. ಇಲ್ಲಿ ಏನಾಗುತ್ತೆ, ಜನಗಳಿಂದ ಅರಣ್ಯವನ್ನ ಸಂರಕ್ಷಿಸ್ತಕ್ಕಂತಹ ಹಾಗೂ ಜನಗಳನ್ನ ಅದ್ರ ಜೊತೆ ಸರಿದೂಗಿಸಿಕೊಂಡು ಹೋಗುವಂತಹ ಕಾರ್ಯಗಳನ್ನ ಈ ವಿಭಾಗಗಳು ಮಾಡ್ತಿರುತ್ತೆ. ಆದರೆ ಜನಗಳಿಗೆ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನೇರವಾಗಿ ಉಪಯೋಗ ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ಇಲ್ಲಾಗೋದಿಲ್ಲ. ಯಾಕೆಂದ್ರೆ ಇವು ಸಂರಕ್ಷಣೆಯನ್ನ ಮೊದಲ ಉದ್ದೇಶವಾಗಿ ಇಟ್ಕೊಂಡಿರುತ್ತೆ. ಹಾಗಾಗಿ ಅರಣ್ಯ ಇಲಾಖೆಯವರು ಕೂಡ ಸಾಮಾನ್ಯ ಜನರ ಜೊತೆ ಬೆರಿಬೇಕು, ಅವ್ರಿಗೂ ಕೂಡ ಉಪಯೋಗಗಳನ್ನ ಕೊಡಬೇಕು. ಉಪಯೋಗಗಳನ್ನ ಕೊಡ್ತಾ ನಾವು ಸಂರಕ್ಷಣೆ ಮಹತ್ವವನ್ನ ಹೇಳ್ತಾ ಹೋದ್ರೆ ಆ ಸಾಮಾನ್ಯ ಜನರಲ್ಲಿ ಅದರ ಬಗ್ಗೆ ಅರಿವು ಮೂಡುತ್ತೆ ಅನ್ನೋ ದೃಷ್ಟಿನಲ್ಲಿ ಸಾಮಾಜಿಕ ಅರಣ್ಯದ ಮಹತ್ವ ಇದೆ. ಇಲ್ಲಿ ನಾವು ಸಾಮಾಜಿಕ ಅರಣ್ಯ ಹೆಸರಲ್ಲೇ ಹೇಳೋ ಹಾಗೆ ಜನಸಾಮಾನ್ಯ ಜೊತೆ ಬೆರೆತು ಅವರಿಗೆ ಉಪಯೋಗವನ್ನ ನೀಡ್ತಾ ಜೊತೆಗೆ ಅರಣ್ಯೀಕರಣವನ್ನ ಬೆಳೆಸ್ತಕ್ಕಂತಹ ಕಾಮಗಾರಿ ಇದರದ ಪ್ರಮುಖ ಉದ್ದೇಶ ಆಗಿರುತ್ತೆ. ಅಂದ್ರೆ ಜನರನ್ನ ಇಲ್ಲಿ ತೊಡಗಿಸಿಕೊಳ್ಳೋದು, ಹೌದು, ಜನರ ಒಂದು ಭಾಗವಹಿಸುವಿಕೆಯನ್ನ ಪ್ರೋತ್ಸಾಹಿಸುವಂತ. ಹೌದು. ಅಂದ್ರೆ ಏನೆಲ್ಲ ಪ್ರಯತ್ನಗಳು ನಡೀತವೆ ಈ ಸಾಮಾಜಿಕ ಅರಣ್ಯ ಯೋಜನೆ ಅಡಿಯಲ್ಲಿ, ಇದರ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀರಾ? ಸಾಮಾಜಿಕ ಅರಣ್ಯ ಯೋಜನೆಯಲ್ಲಿ ಪ್ರಮುಖವಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳೇನು ಅಂತ ಹೇಳಿದ್ರೆ, ಜನರಿಗೆ ಈಗ ನಾವು ಅರಣ್ಯೀಕರಣ ಹೆಚ್ಚಾಗಬೇಕು, ಅರಣ್ಯ ಪ್ರದೇಶ ಹೆಚ್ಚಾಗಬೇಕು ಅಂತೆಲ್ಲ ಮಾತಾಡ್ತಾ ಇರ್ತೇವೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಇರತಕ್ಕಂಥ ಜನಸಂಖ್ಯೆಯ ಮಟ್ಟದಲ್ಲಿ ಹಾಗೂ ಈ ಖಾಸಗೀಕರಣ ಇವುಗಳೆಲ್ಲರ ನಡುವೆ ನಾವು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಅರಣ್ಯ ಪ್ರದೇಶನ ವಿಸ್ತರಿಸುವುದು ನಮಗೆ ಅದೊಂದು ಲಿಮಿಟೇಷನ್, ಸಾಧ್ಯ ಆಗಬಹುದು ಆಗದೇನೆ ಇರಬಹುದು. ಆದ್ರೆ ನಮ್ಗೆ ತುಂಬಾ ಕೆಲಸ ಮಾಡಕ್ಕೆ ಅವಕಾಶ ಇರ್ತಕ್ಕಂತಹ ಜಾಗ ಅಂತ ಅಂದ್ರೆ ನಾವು ಇರ್ತಕ್ಕಂತ ಪ್ರದೇಶದಲ್ಲಿ ಮರಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಈ ಮರಗಳ ಸಂಖ್ಯೆಯನ್ನು ಹೆಚ್ಚಿಸುವ ದೃಷ್ಟಿನಲ್ಲಿ ನಾವು ನೋಡಿದಾಗ ಎಲ್ಲೆಲ್ಲಿ ಸರ್ಕಾರ ಜಾಗ ಸಿಗುತ್ತೆ ಅಲ್ಲಲ್ಲಿ ಮರಗಳನ್ನ ಹೆಚ್ಚಿಸೋದ್ರೆ ಅದು ಅದರ ಪರ್ಪಸ್ ಅನ್ನ ಸರ್ವ್ ಮಾಡೋದಿಲ್ಲ. ಅದೇ ಒಬ್ಬ ರೈತ ಈ ಮರಗಳನ್ನ ಅವನಿಗೆ ಆರ್ಥಿಕ ನಿಲುವಿನಲ್ಲಿ ಅವನಿಗೆ ಯಾವ್ದು ಉಪಯೋಗ ಬರ್ತದೆ ಅಂತಹ ಸಸಿಗಳನ್ನ ಕೊಡುವಂಥದ್ದು, ಆ ರೀತಿ ಮಾಡಿದಾಗ ಏನಾಗುತ್ತೆ, ಅವನ ಆರ್ಥಿಕ ನಿಲುವು ಚೆನ್ನಾಗಾಗುತ್ತೆ, ಹಾಗೆ ಪರಿಸರ ಸಮತೋಲನ ಕೂಡ ಆಗುತ್ತೆ. ಹಾಗಾಗಿ ಸಾಮಾಜಿಕ ಅರಣ್ಯ ವಲಯ ಅಂತ ಹೇಳಿದಾಗ ನಾವು ಮುಖ್ಯವಾಗಿ ನಮ್ಮಲ್ಲಿ ಯಾವ ಯೋಜನೆ ಅಂದ್ರೆ ಸಸ್ಯ ಕ್ಷೇತ್ರವನ್ನ ಬೆಳೆಸ್ತೀವಿ. ಅಲ್ಲಿಂದ ರೈತರ ಬೇಡಿಕೆ ಆಧಾರದ ಮೇಲೆ ಅವರಿಗೆ ಸಸಿಗಳನ್ನ ಕೊಡ್ತೀವಿ. ಅವರು ಸಸಿಗಳನ್ನ ನೆಟ್ಟು ಬೆಳೆಸಿ ನಮಗೆ ತೋರಿಸಿದ ನಂತರ, ಪರೀಕ್ಷಣೆ ಆದ ನಂತರ ಅವ್ರಿಗೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕೆಲವೊಂದು ಪ್ರೋತ್ಸಾಹ ಧನವನ್ನ ಕೂಡ ಕೊಡ್ತೀವಿ. ಈ ಪ್ರೋತ್ಸಾಹ ಧನವನ್ನ ನೀಡ್ತಾ ಅರಣ್ಯೀಕರಣ ಕಾಮಗಾರಿಯನ್ನು ಕೈಗೊಳ್ತಕ್ಕಂಥದ್ದು ಸಾಮಾಜಿಕ ಅರಣ್ಯ ವಲಯದ ಮುಖ್ಯ ಉದ್ದೇಶ. ಅಂದ್ರೆ ಸಾರ್ವಜನಿಕರಿಗೆ ವಿತರಣೆ ಮಾಡೋದಕ್ಕೋಸ್ಕರನೇ ಸಸಿಗಳನ್ನ ಬೆಳೆಸ್ತೀರ? ಹೌದು. ಈ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರಗಳಲ್ಲಿ ಹೌದು ನಾವು ನೋಡ್ತಾ ಇರ್ತೀವಿ, ಸುಮಾರು ಕಡೆ ಈ ಒಂದು ಕಾರ್ಯಕ್ರಮ ನಡೀತಲೇ ಇರುತ್ತೆ. ಹೌದು. ಅಂದ್ರೆ ಸಾಮಾಜಿಕ ಅರಣ್ಯ ಸಸ್ಯ ಕ್ಷೇತ್ರಕ್ಕೂ ಪ್ರಾದೇಶಿಕ ವಲಯ ಸಸ್ಯ ಕ್ಷೇತ್ರಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರೆ, ಪ್ರಾದೇಶಿಕ ವಲಯ ಸಸ್ಯ ಕ್ಷೇತ್ರದಲ್ಲಿ ಕಾಡಿನಲ್ಲಿ ನಡ್ಲಿಕ್ಕೂ ಕೂಡ ಸಸ್ಯಗಳನ್ನ ಬೆಳೆಸಿರ್ತಾರೆ, ಸ್ವಲ್ಪ ಪ್ರಮಾಣದಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಾರ್ವಜನಿಕರಿಗೆ ಇರ್ತದೆ. ಆದ್ರೆ ಸಾಮಾಜಿಕ ಅರಣ್ಯ ವಲಯದ ಸಸ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣ 80% ಅಷ್ಟು ವಿತರಣೆಗೋಸ್ಕರನೇ ಇರ್ತದೆ, ಅವರ ಸಮೀಕ್ಷೆ ಪ್ರಕಾರ ಇರ್ತದೆ. ಹಾಗೆ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ನರೇಗಾ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಸಸಿ ವಿತರಣೆ ಮಾಡತಕ್ಕಂತ ಒಂದು ಯೋಜನೆ ಸಾಮಾಜಿಕ ಅರಣ್ಯ ವಲಯಗಳಲ್ಲಿ ಇರುತ್ತೆ. ಇನ್ನು ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ಒದಗಿಸುವಂತ ದೃಷ್ಟಿಯಿಂದ ನಮ್ಮ ಸರ್ಕಾರ ಅನುಷ್ಠಾನ ಮಾಡ್ತಾ ಇರುವಂತ ಒಂದು ಮಹತ್ವದ ಯೋಜನೆ ಅಂದ್ರೆ ಮಹಾತ್ಮ ಗಾಂಧಿ ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಹೌದು. ಈ ಯೋಜನೆ ಅಡಿಯಲ್ಲಿ ಈ ಅರಣ್ಯೀಕರಣದ ಪ್ರಯತ್ನ ಹೇಗಾಗುತ್ತೆ? ಒಂದು ಉತ್ತಮ ವಿಚಾರ ಅಂತ ಹೇಳಿದ್ರೆ, ಈ ಉದ್ಯೋಗ ಒದಗಿಸಿದ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಕೃಷಿ ಅರಣ್ಯ ಅಂತ ಹೇಳಿ ಒಂದು ಉಪಯೋಜನೆಯನ್ನ ರೂಪಿಸಿದ್ದಾರೆ. ಇಲ್ಲಿ ಕೊಡಗಿನಲ್ಲೇ ನಾವು ಗಣನೆಗೆ ತೆಗೆದುಕೊಂಡ್ರೆ, ಕೊಡಗಿನ ಹೆಚ್ಚಿನ ಪ್ರದೇಶಗಳು ಕಾಫಿ ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಇದೆ, ತೋಟಗಾರಿಕಾ ಇದರಲ್ಲಿ ಇದೆ. ಹಾಗಾಗಿ ಅಲ್ಲಿ ಅವ್ರಿಗೆ ಕಾಫಿಗೆ ನೆರಳಿನ ಅವಶ್ಯಕತೆ ಇರೋದ್ರಿಂದ ಮರಗಿಡಗಳು ಬೇಕಾಗುತ್ತೆ. ಇದನ್ನೇ ಒಂದು ಮೂಲ ಆಧಾರವಾಗಿ ಇರಿಸಿಕೊಂಡು ನಮ್ಮ ಸಸ್ಯ ಕ್ಷೇತ್ರದಿಂದ ಬಿಪಿಎಲ್ ಕಾರ್ಡ್ ಯಾರು ಪಡೆದಿರ್ತಾರೋ, ಜಾಬ್ ಕಾರ್ಡ್ ಯಾರು ಪಡೆದಿರ್ತಾರೋ, ಅವರು ಬಂದು ನೋಂದಣಿ ಮಾಡಿಕೊಂಡು ನಿಗದಿತ ದಾಖಲೆಗಳನ್ನು ನೀಡಿ ಉಚಿತವಾಗಿ ಸಸಿಗಳನ್ನು ತೆಗೆದುಕೊಂಡು ಹೋಗ್ಬೋದು. ಆ ನಂತರ ಅವರ ಜಮೀನುಗಳಲ್ಲಿ ಅದನ್ನ ನಾಟಿ ಮಾಡಿದ ನಂತರ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟರೆ ಸಿಬ್ಬಂದಿಗಳು ಹೋಗಿ 3 ಹಂತದಲ್ಲಿ ಪರಿವೀಕ್ಷಣೆಯನ್ನು ಮಾಡ್ತಾರೆ. ಈ ರೀತಿ ಪರಿವೀಕ್ಷಣೆಯನ್ನು ಮಾಡಿದ ನಂತರ ಕಾಮಗಾರಿ ಸಂಪೂರ್ಣವಾಗಿದ್ದರೆ ಕೃಷಿ ಅರಣ್ಯ ಅನ್ನೋ ಉಪಯೋಜನೆ ಅಡಿಯಲ್ಲಿ ಅವರಿಗೆ ಆ ಕಾಮಗಾರಿಗೆ ಏನು ಸಂದಾಯವಾಗಿರ್ತದೆ ಆ ಮೊತ್ತ ನೇರವಾಗಿ ಅವರ ಖಾತೆಗೆ ಜಮೆ ಆಗ್ತದೆ. ಈ ರೀತಿ ಪ್ರೋತ್ಸಾಹ ಧನ ನೀಡೋದ್ರ ಮುಖಾಂತರ ನಾವು ಇಲ್ಲಿ ಕೃಷಿ ಪ್ರದೇಶದೊಳಗೆ ಅರಣ್ಯವನ್ನು ಬೆಳೆಸತಕ್ಕಂತಹ ಕಾಮಗಾರಿಯನ್ನ ಮಾಡ್ತೇವೆ. ಅಂದ್ರೆ ಈ ರಾಷ್ಟ್ರೀಯ ಯೋಜನೆಯನ್ನು ಕೂಡ ಇದರಲ್ಲಿ ಅಂತರ್ಗತಗೊಳಿಸಲಾಗಿದೆ. ಹೌದು. ಈ ಅರಣ್ಯ ಬೆಳೆಸುವಂತ ಒಂದು ದೃಷ್ಟಿಯಿಂದ ಇಲ್ಲಿ ಏನಾಗುತ್ತೆ, ಅವ್ರಿಗೆ ಏನಾದ್ರೂ ಒಂದು ತೆಗೆದುಕೊಂಡು ಹೋದಂತಹ ರೈತ ಏನಿರ್ತಾನೆ ಅವನ ಜೊತೆಗೆ ಅಕ್ಕಪಕ್ಕದ ಜನಗಳಿಗೂ ಉದ್ಯೋಗ ಸೃಷ್ಟಿಯಾಗ್ತದೆ. ಯಾಕೆಂದ್ರೆ ಅವ್ನು ತೆಗೆದುಕೊಂಡು ಹೋಗುವಂತ ಗಿಡವನ್ನ ನೆಡ್ಲಿಕ್ಕೆ ಜನ ಬೇಕು, ಹಾಗೆ ಅವನ ತೋಟ ಗುಣಮಟ್ಟವನ್ನ ಕಾಯ್ದುಕೊಳ್ಳುತ್ತೆ. ಈಗ ಹಲವಾರು ಸಸಿಗಳನ್ನ ತಗೊಂಡೋಗಿ ಅಲ್ಲಿ ನೆಟ್ಟಾಗ ಗುಣಮಟ್ಟ ಹೆಚ್ಚಾಗುತ್ತೆ ಆ ತೋಟದ್ದು. ಹಾಗಾಗಿ ಪರಿಸರ ಸಮತೋಲನೆ, ಉದ್ಯೋಗ ಸೃಷ್ಟಿ ಎರಡೂ ಕೂಡ ಈ ಯೋಜನೆ ಅಡಿಯಲ್ಲಿ ಆಗ್ತದೆ. ಇನ್ನೊಂದು ಮುಖ್ಯವಾದ ಒಂದು ಅಂಶ ಅಂದ್ರೆ ಆಯಾ ಪ್ರದೇಶಕ್ಕೆ ಸೂಕ್ತವಾದಂತ ಸಸಿಗಳನ್ನ ವಿತರಣೆ ಮಾಡುವಂತದ್ದು. ಹೌದು. ಯಾಕೆಂದ್ರೆ ಕೊಡಗು ಜಿಲ್ಲೆ ಅಂತ ಅಂದ್ರೆ ಸಾಕಷ್ಟು ಹೆಚ್ಚು ಮಳೆ ಬರುವಂತ ಒಂದು ಜಿಲ್ಲೆ ಅಂತ ಹೇಳ್ಬೋದು. ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಸಿಗಳನ್ನ ಸಾರ್ವಜನಿಕರಿಗೆ ವಿತರಿಸಲಾಗುತ್ತೆ? ಈಗ ಸಸಿಗಳ ಒಂದು ವಿಷಯ ಬಂದಾಗ, ಮುಂಚೆ ಜನರಲ್ಲಿ ಒಂದು ಪರಿಕಲ್ಪನೆ ಇತ್ತು, ಅರಣ್ಯ ಸಸ್ಯ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ಬರೀ ಸಿಲ್ವರ್ ಬೆಳೀತಾರೆ, ತೇಗ ಬೆಳೀತಾರೆ ಅಲ್ಲ. ಈಗಿನ ಪರಿಸ್ಥಿತಿ ಮತ್ತೆ ಜನಗಳಿಗೂ ಕೂಡ ಅರಿವು ಉಂಟಾಗಿದೆ, ಕೆಲವೊಂದು ಈ ಸಿಲ್ವರ್ ಓಕ್ ಅಂತಹ ಗಿಡಗಳನ್ನ ನೆಟ್ಟಾಗ ಯಾವ್ಯಾವ ರೀತಿ ಅನಾನುಕೂಲಗಳು ಮುಂದಿನ ದಿನಗಳಲ್ಲಿ ಆಗಿರ್ತವೆ ಅಂತ ಹೇಳಿ. ಅಂದ್ರೆ ಏನೇನು ಆಗ್ಬಹುದು ಅಂತೀರ ಅನಾನುಕೂಲಗಳು? ಸಿಲ್ವರ್ ಓಕ್ ನೆಟ್ಟಾಗ ಮುಂಚೆ ಏನ್ ಮಾಡಿದ್ರು, ನಮ್ಮಲ್ಲಿ ಒಂದು ಕಾಫಿ ತೋಟ ಅಂದಾಗ ಎಲ್ಲ ನೆರಳು ಬೇಕಾಗ್ತದೆ, ಅಲ್ಲಿ ತರತರ ವಿವಿಧ ಜಾತಿಯ ಮರಗಿಡಗಳು ಇದ್ವು. ಸಿಲ್ವರ್ ಓಕ್ ಒಂದ್ಸಲ ಇಂಟ್ರೊಡ್ಯೂಸ್ ಆದ್ಮೇಲೆ ಅದು ಕಮರ್ಷಿಯಲ್ ಸ್ಪೀಶೀಸ್ ಆಗಿರೋದ್ರಿಂದ, ಮತ್ತಿಲ್ಲಿ ಮರ ಕಡಿತಲೆಗೆ ಕೆಲವೊಂದು ಕಾನೂನು ಅಡ್ಡಿಗಳು ಇರೋದ್ರಿಂದ ಎಲ್ಲ ಕಾಡು ಜಾತಿಯ ಮರಗಳನ್ನ ತೆಗೆದು ಸಿಲ್ವರ್ ಅನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಸಿಲ್ವರ್ ಹಾಕಿದಾಗ ಅದು ಕಟಿಂಗ್ ಟೈಮಲ್ಲಿ ಸಮಸ್ಯೆ ಆಗ್ತದೆ, ಬಿದ್ದಂತಹ ಎಲೆಗಳು ಕರಗೋದಿಲ್ಲ. ಮೊದಲನೇದಾಗಿ ಅದು ನಮ್ಮ ಸ್ಥಳೀಯ ಸಸಿ ಅಲ್ಲ, ಸೊ ಹಾಗಾಗಿ ನಮ್ಮ ಪರಿಸರ ಸಮತೋಲನೆಯನ್ನ ಅದು ಹಾಳು ಮಾಡತಕ್ಕಂತ ಎಲ್ಲಾ ಅವಕಾಶಗಳು ಇದೆ. ಹಾಗಾಗಿ ಈಗ ಜನರಿಗೆ ಅದು ಅರಿವಿಗೆ ಬಂದಿದೆ. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತ ಅಂದ್ರೆ, ಪರಿಸರ ಸಮತೋಲನ ಅಂದಾಗ ನಾವು ಸ್ಥಳೀಯ ಗಿಡಗಳನ್ನೇ ಕೊಡಬೇಕಾಗುತ್ತೆ. ಈಗ ಜನಗಳಿಗೂ ಒಂದು ಹಂತದಲ್ಲಿ ಸಿಲ್ವರ್ ಓಕೆಗೆ ಮಾರು ಹೋಗಿದ್ರು, ಆದ್ರೆ ಈಗ ಅವ್ರಿಗೆ ಅರಿವಾಗಿದೆ, ನಾವು ಹಲವಾರು ಕಾಡು ಜಾತಿಯ ಹಣ್ಣುಗಳನ್ನ ಕಳ್ಕೊಂಡಿದ್ದೇವೆ, ಹಲವಾರು ಮೌಲ್ಯಭರಿತ ಮರಗಳನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಿ. ಹಾಗಾಗಿ ಸಮೀಕ್ಷೆ ಮಾಡುವಾಗ ಯಾವ ಕ್ಷೇತ್ರದಲ್ಲಿ ಯಾವ ಮರ ಜಾಸ್ತಿ ಇತ್ತು, ಯಾವುದು ಕಣ್ಮರೆ ಆಗ್ತಾ ಇದೆ, ಅಂತಹ ಆಯ್ದ ಮರಗಳಿಂದ ಬೀಜಗಳನ್ನ ತಂದು ಅದರಿಂದ ಸಸಿ ಬೆಳೆತಕ್ಕಂತ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಸಸಿ ವಿಧ ಅಂತ ಹೇಳಿದಾಗ, ಈಗ ಮಡಿಕೇರಿನಲ್ಲಿ ಕೆಲವು ಬರುವಂತದ್ದು ಸೋಮರಪೇಟೆನಲ್ಲಿ ಬರೋದಿಲ್ಲ, ಸೋಮರಪೇಟೆನಲ್ಲಿ ಕೆಲವು ಬರುವಂತದ್ದು ವಿರಾಜಪೇಟೆನಲ್ಲಿ ಬರೋದಿಲ್ಲ. ಯಾಕೆಂದ್ರೆ ಮಳೆಯ ಹಂಚಿಕೆ ಮತ್ತು ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಸ್ಥಳೀಯವಾಗಿ ಈಗ ಸೋಮರಪೇಟೆ ಅಂತ ತಗೊಂಡ್ರೆ ಅಲ್ಲಿ ಪುಷ್ಪಗಿರಿ ಅಂತಹ ಎತ್ತರದ ಪ್ರದೇಶಗಳು ಇದೆ, ಹೆಬ್ಬಾಲಯ ಅಂತಹ ತಗ್ಗಿನಲ್ಲಿರ್ತಕ್ಕಂತಹ ಪ್ರದೇಶಗಳು ಇದೆ. ಅಂತ ಪ್ರದೇಶಕ್ಕೆ ಅನುಗುಣವಾಗಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಏರಿಯಾದಲ್ಲಿ ರುದ್ರಾಕ್ಷಿ ಬೆಳೆಸ್ತಾ ಇದ್ದೀವಿ. ಹಾಗೆ ಅಮ್ಮೆ ಹಣ್ಣು ಅಂತಕ್ಕಂಥ ಒಂದು ಕಾಡು ಜಾತಿಯ ಹಣ್ಣು, ಅದು ಕಣ್ಮರೆ ಆಗ್ತಾ ಇತ್ತು, ಅದನ್ನ ಬೆಳೆಸ್ತಾ ಇದ್ದೀವಿ. ತಗ್ಗು ಪ್ರದೇಶದಲ್ಲಿ ಇಲ್ಲ ಆರ್ಥಿಕ ನಿಟ್ಟಿನಲ್ಲಿ ರೈತರು ತಗೊಂಡೋಗ್ಬೇಕು ಅಂತಂದ್ರೆ ಈಗ ಮಹಗನಿಯನ್ನ ಕೊಡ್ತಾ ಇದ್ದೇವೆ, ತೇಗ ಕೂಡ ಬೆಳೆಸ್ತಾ ಇದ್ದೇವೆ, ಹಾಗೆ ನೇರಳೆ, ನೆಲ್ಲಿ, ಒಟ್ಟು ಒಂದು 50 ಜಾತಿಯ ವಿಧಗಳನ್ನ ಸೋಮರ್ಪೇಟೆ ಅರಣ್ಯ ವಲಯದ ಹುದುಗುರು ಸಸ್ಯ ಕ್ಷೇತ್ರದಲ್ಲಿ ಬೆಳೆದಿದ್ದೇವೆ. ಆ ಸಾರ್ವಜನಿಕರು ಬಂದು ಸಿಬ್ಬಂದಿಗಳೊಡನೆ ಸಮಾಲೋಚನೆಯನ್ನು ನಡೆಸಿ ಅವರ ಸ್ಥಳಕ್ಕೆ ಯಾವುದು ಸೂಕ್ತವಾಗಿರ್ತದೆ ಅದನ್ನ ಕೊಂಡೊಯ್ತಕ್ಕಂಥದ್ದು ಸ್ವಲ್ಪ ಜವಾಬ್ದಾರಿನಲ್ಲಿ ಕೊಂಡೊಯ್ಬೇಕು. ಶ್ರೀಗಂಧವನ್ನ ಬೆಳೆದಿದ್ದೇವೆ, ಇಂಥದನ್ನ ಅವರು ಸ್ವಲ್ಪ ಜವಾಬ್ದಾರಿನಲ್ಲಿ ಕೊಂಡೊಯ್ಬೇಕಾಗ್ತದೆ. ಯಾಕೆಂದ್ರೆ ಶ್ರೀಗಂಧ ತಗೊಂಡೋಗಿ ತುಂಬಾ ಮಳೆ ಬೀಳುವಂತಹ ಜಾಗದಲ್ಲಿ ನಡುವಂಥದ್ದು ಇವು ಸೂಕ್ತ ಇರೋದಿಲ್ಲ. ಹಾಗಾಗಿ ಸಿಬ್ಬಂದಿಯನ್ನು ಸಮಾಲೋಚನೆ ನಡೆಸಿ ನಮ್ಮ ಸ್ಥಳ ಇಂಥ ಕಡೆ ಇದೆ, ಯಾವ್ದು ತಗೊಂಡೋಗ್ಬೋದು ಅಂತ ಹೇಳಿ ನಡೆಸಿ ತಗೊಂಡೋಗ್ಬೋದು. ಹಾಗೆ ಇಷ್ಟಲ್ಲದೆ ಮರವನ್ನ ಬೆಳೆಸಬೇಕು ಅಂತ ಹೇಳಿದಾಗ ವಿಧಗಳನ್ನ ನಾವು ಬರೀ ತೋಟದೊಳಗೆ ಯೋಚನೆ ಮಾಡಬೇಕಾಗಿಲ್ಲ. ದೇವಸ್ಥಾನ ಜಾಗಗಳಿರ್ತದೆ, ದೇವಸ್ಥಾನ ಜಾಗಗಳಲ್ಲಿ ಈಗ ಯಾವುದೋ ಒಂದು ಮರ ಕೊಟ್ಟರೆ ಅವರು ತಗೊಂಡೋಗಿ ನಡಲಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಕಡೆ ನಾವು ಬಿಲ್ವಪತ್ರೆ, ಪಾರಿಜಾತ ಇಂಥದನ್ನ ಅವರ ಮನಸ್ಸಿಗೆ ಇಡಿಸುವಂತದನ್ನ ನಾವು ಬೆಳೆದಾಗ ತಂತಾನೇ ಮರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಜಿಲ್ಲಾದ್ಯಂತ. ಹಾಗಾಗಿ ಈ ಪಾರಿಜಾತ ಮತ್ತೆ ಬಿಲ್ವಪತ್ರೆ ಇಂಥದನ್ನು ಕೂಡ ಬೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಸಸಿವಿಧ ಅಂತ ಬಂದಾಗ ಮುಂಚೆ ಕೊಡಗಿನಲ್ಲಿ ಜಾನುವಾರು ತುಂಬಾ ಜನಗಳು ಬರ್ತಾ ಇದ್ರು, ಆದ್ರೆ ಈಗ ಮೇವಿನ ಅಭಾವ ಇದೆ, ಪ್ರದೇಶದ ಅಭಾವ ಇದೆ, ಗೋಮಾಳದ ಅಭಾವ ಇದೆ, ಹಾಗಾಗಿ ಜಾನುವಾರುಗಳ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗ್ತಾ ಇದೆ. ಇದು ಒಂದು ಪ್ರದೇಶದ ಗ್ರಾಮೀಣ ಅಭಿವೃದ್ಧಿಯ ಒಂದು ಉತ್ತಮ ಸಂಕೇತ ಅಲ್ಲ. ಹಾಗಾಗಿ ಇದನ್ನ ಕೂಡ ನಾವು ಒಂದು ಅಭಿವೃದ್ಧಿ ಪಡಿಸಲಿಕ್ಕೆ ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ ಅಗಸೆ ಸಸಿಯನ್ನ ಬೆಳೆಸಿದ್ದೇವೆ ನರ್ಸರಿಗಳಲ್ಲಿ. ಈ ಅಗಸೆ ಅಂತಕ್ಕಂಥದ್ದು ಮೇವಿಗೆ ಒಂದು ಉತ್ತಮ ವರದಾನ ಅಂತ ಹೇಳ್ಬೋದು, ಮೇವಿನ ಮರ ಅದು. ಹಾಗಾಗಿ ಔಷಧಿ ಗುಣಗಳುಳ್ಳಂತಹ ಸಸ್ಯ ಹೌದು, ಇದನ್ನ ಕೂಡ ಸಸ್ಯ ಕ್ಷೇತ್ರದಲ್ಲಿ ಬೆಳೆಸುವಂತಹ ಪ್ರಯತ್ನ ಮಾಡಿದ್ದೇವೆ. ಯಾರ್ಯಾರು ದನಕರುಗಳನ್ನ ಸಾಕ್ತಾರೆ, ಮತ್ತೆ ಇದು ನಮ್ಮ ಸ್ಥಳೀಯ ಸಸಿ, ಯಾವುದು ಅಗಸೆ ನಮ್ಮ ದೇಶೀಯ ಸಸಿ ಅದು. ಹಾಗಾಗಿ ಇದನ್ನ ತೆಗೆದುಕೊಂಡು ಹೋಗಿ ಅವರು ನೆಟ್ರೆ ಕಡದಷ್ಟು ವೇಗವಾಗಿ ಬರ್ತದೆ, ಹಾಗಾಗಿ ಮೇಂಟೆನೆನ್ಸ್ ಕೂಡ ಕಡಿಮೆ ಇದೆ. ಈ ರೀತಿ ಸಸಿ ವಿಧದ ಉಪಯೋಗ ಪಡ್ಕೊಂಡು ಸಾರ್ವಜನಿಕರು ತಮ್ಮ ಆರ್ಥಿಕತೆಯನ್ನ ಸದೃಢಪಡಿಸಿಕೊಳ್ಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಉದ್ಗೂರು ಸಸ್ಯ ಕ್ಷೇತ್ರ ಎಲ್ಲಿ ಬರುತ್ತೆ? ಅದು ಸೋರ್ಪೇಟೆ ಮತ್ತೆ ಕುಶಾಲನಗರ ರಸ್ತೆಯಲ್ಲಿ ಕೂಡಿಗೆ ಸಮೀಪದಲ್ಲಿ ಕಾಳಿ ಹೊಸೂರು ದೇವರ ಗ್ರಾಮದ ಬಳಿ ಬರ್ತದೆ, ಹೈವೇ ಸೈಡ್ ಇದೆ. ಅಂದ್ರೆ ಸಾರ್ವಜನಿಕರು ಸುಲಭವಾಗಿ ಅಲ್ಲಿಗೆ ಹೋಗಬಹುದು, ಗುರುತಿಡಿಬಹುದು. ಇನ್ನು ಮುಖ್ಯವಾಗಿ ಇವು ಎಲ್ಲ ಅರಣ್ಯ ಇಲಾಖೆ ವತಿಯಿಂದ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ವಿತರಣೆ ಮಾಡುವಂಥದ್ದು. ಹೌದು. ಹಾಗಾಗಿ ನಮ್ಮ ಸಾರ್ವಜನಿಕರು ಇವುಗಳನ್ನು ಪಡ್ಕೊಳ್ಳೋದಕ್ಕೆ ಯಾವ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ? ನಮ್ಮಲ್ಲಿ ಮುಖ್ಯವಾಗಿ ದರ ಅಂತ ಹೇಳಿದಾಗ ಯೋಜನೆಗಳ ಅನುಸಾರ ನಾವು ಹೋಗಬೇಕಾಗುತ್ತೆ. ಹಾಗೂ ಸಸಿ ಬೆಳೆಸಿರ್ತಕ್ಕಂತಹ ಚೀಲದ ಗಾತ್ರದ ಮೇಲೆ ಆ ದರ ನಿಗದಿತವಾಗಿರುತ್ತೆ. ಮುಖ್ಯವಾಗಿ ನಮ್ಮಲ್ಲಿ ಎರಡು ಯೋಜನೆಗಳಿದೆ, ಒಂದು ನರೇಗಾ, ಇನ್ನೊಂದು RSPD ಅಂದ್ರೆ ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ನರೇಗಾ ಯೋಜನೆ ಅಡಿಯಲ್ಲಿ BPL ಕಾರ್ಡ್ ಹೊಂದಿರತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಜಾಬ್ ಕಾರ್ಡ್ ಹೊಂದಿದ್ದಲ್ಲಿ ಸಸ್ಯ ಕ್ಷೇತ್ರಕ್ಕೆ ಬಂದು ನೋಂದಾಯಿಸಿಕೊಂಡು ನಿಗದಿತ ಆಧಾರ್ ಕಾರ್ಡ್, RTC ಈ ರೀತಿಯ ದಾಖಲೆಗಳನ್ನು ನೀಡಿ ಅಲ್ಲಿಂದ ಉಚಿತವಾಗಿ ಸಸಿಗಳನ್ನು ಕೊಂಡೊಯ್ಬೋದು. ಇಲ್ಲಿ ಯಾವುದೇ ರೀತಿಯ ದರ ಇರೋದಿಲ್ಲ. RSPD ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಈ ಯೋಜನೆ ಅಡಿಯಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕ ಕೂಡ ಬಂದು ಸಸಿಗಳನ್ನು ಪಡೆದುಕೊಳ್ಬಹುದು. ಸರ್ಕಾರ ಈಗ 6x9 ಅಳತೆಯ ಅಂದ್ರೆ ಚಿಕ್ಕ ಬ್ಯಾಗ್ ಅಳತೆಯ ಸಸಿಗಳಿಗೆ ₹7 ಅಂತ ನಿಗದಿಪಡಿಸಿತ್ತು. ಕಳೆದ ವಾರದಲ್ಲಿ ಪುನಃ ಪರಿಷ್ಕರಿಸಿ ₹6 ಮಾಡಿದ್ದಾರೆ. ಈಗ 6x9 ಅಳತೆಯ ಸಸಿಗಳಿಗೆ ₹6, 8x12 ಅಂದ್ರೆ ದೊಡ್ಡ ಬ್ಯಾಗ್ ಅಳತೆ ಚೀಲಗಳದು, ಅದಕ್ಕೆ ₹23 ನಿಗದಿಪಡಿಸಿದ್ದಾರೆ. ಈ ದರವನ್ನು ಪಾವತಿಸಿ ಸಾರ್ವಜನಿಕರು ಸಸಿಗಳನ್ನು ಪಡೆದುಕೊಳ್ಬಹುದು. ಅಂದ್ರೆ ಎಷ್ಟೆಷ್ಟು ತಿಂಗಳು ಬೆಳೆಸಿರ್ತಾರೆ ಈ ಸಸಿಗಳನ್ನು? ಈ ಸಸಿಗಳನ್ನ ಈಗ ದೊಡ್ಡ ಚೀಲದ ಬ್ಯಾಗ್ಗಳಾದ್ರೆ ನಾವು ಸೆಪ್ಟೆಂಬರ್ನಿಂದನೇ ಬೆಳೆಸಕ್ಕೆ ಶುರು ಮಾಡ್ತೀವಿ. ಸೆಪ್ಟೆಂಬರ್ನಿಂದ ಜೂನ್ವರೆಗೆ ನಮ್ಮಲ್ಲಿ ಬೆಳೆದಿರ್ತದೆ ಅದು. ಹಾಗಾಗಿ 3-4 ಎತ್ತರಗಳ ಮೇಲಿರುತ್ತೆ. ಕೆಲವೊಂದು ವೇಗವಾಗಿ ಬೆಳೆತಕ್ಕಂಥ ಸಸಿಗಳು ಇನ್ನೂ ಎತ್ತರ ಇರುತ್ತೆ. ಹಾಗಾಗಿ ಇವರು ತೆಗೆದುಕೊಂಡು ಹಾಕಿದ ತಕ್ಷಣ ಅದು ಸತ್ತು ಹೋಗುವಂತಹ ರಿಸ್ಕ್ ಕಡಿಮೆ ಇರ್ತದೆ, ಮತ್ತೆ ಜಾನುವಾರುಗಳಿಗೆ ಅದು ಮೇವಾಗುವಂತಹ ಅಂತ ಪರಿಸ್ಥಿತಿಗಳು ಕಡಿಮೆ ಇರುತ್ತೆ. ಹಾಗಾಗಿ ರೈತನಿಗೆ ಅದು ಇನ್ನೂ ಬೇಗ ಆರ್ಥಿಕವಾಗಿ ಕೈ ಹಿಡಿತದೆ. ಅಂದ್ರೆ ಬೇಡಿಕೆಯನ್ನು ಆಧರಿಸಿ ಇವನ್ನ ಬೆಳೆಸ್ತಾರೆ ಹೇಗೆ? ಹೌದು, ನಾವು ಪ್ರತಿ ಸಲ ಈಗ ಸಸ್ಯ ಕ್ಷೇತ್ರದಲ್ಲಿ ಸಸಿಗಳನ್ನ ತೆಗೆದುಕೊಂಡು ಹೋದಾಗ ಅಲ್ಲೇ ಒಂದು ರಿಜಿಸ್ಟರ್ ಇಟ್ಟು ಮುಂದಿನ ವರ್ಷ ನೀವು ತಗೊಂಡು ಹೋಗೋದಾದ್ರೆ ನಿಮ್ಗೆ ಯಾವ್ದು ಬೇಕು ಆ ರೀತಿ ಒಂದು ಸಮೀಕ್ಷೆಯನ್ನ ಮಾಡ್ತೇವೆ. ಹಾಗೇನು ಗ್ರಾಮ ಪಂಚಾಯತಿಗಳಿಗೆ ನಾವು ಕೇಳಿರ್ತೇವೆ, ನಿಮ್ಮಲ್ಲಿಂದ ಯಾವ್ಯಾವ ಸಸಿಗಳಿಗೆ ಬೇಡಿಕೆ ಇದೆ ಅಂತ ಹೇಳಿ ಸಮೀಕ್ಷೆ ಮಾಡಿಕೊಡಿ. ಎಲ್ಲಾ ಕಡೆಯಿಂದ ಬಂದಂತಹ ಒಂದು ಮಾಹಿತಿಯನ್ನ ಆಧರಿಸಿ ನಾವು ಸಸಿಗಳನ್ನ ಬೆಳಿತೀವಿ. ಸ್ಥಳೀಯವಾಗಿ ಸಿಗುವಂತದ್ನ ಪ್ರಮುಖವಾಗಿ ಬೆಳೆಯುವಂತಹ ಪ್ರಯತ್ನವನ್ನ ಮಾಡಿದೀವಿ. ಅಂದ್ರೆ ವಿವಿಧ ಉದ್ದೇಶಕ್ಕೆ ಬರುವಂತಹ ಸಸಿಗಳನ್ನ ವಿತರಣೆ ಮಾಡಲಾಗುತ್ತೆ. ಹೌದು, ಈಗ ಮುಖ್ಯವಾಗಿ ಕೊಡಗಿನಲ್ಲಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಗಳಿಂದ ಕೆಲವೊಂದು ಕಡೆ ಅಷ್ಟಾಗಿ ಒಂದು ಬೆಂಬಲ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಮರ ಕಡಿತಲೆಗೆ ನಿಮ್ಮಲ್ಲಿಂದ ಕಾನೂನಾತ್ಮಕವಾಗಿ ಅಡ್ಡಿಪಡಿಸ್ತೀರಿ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ನಾವು ಈ ಕಾಫಿ ತೋಟಗಳಲ್ಲಿ ಬರೀ ನಾವು ಟಿಂಬರ್ ಸ್ಪೀಶೀಸ್ನ ಬೆಳೆಸಬೇಕಾಗಿಲ್ಲ, ಕಾಫಿ ತೋಟದ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕಾಗುತ್ತೆ. ಅವಾಗ ಹಣ್ಣಿನ ಕಡೆ ನಾವು ನೋಡಬಹುದು. ಹಾಗಾಗಿ ಹಣ್ಣಿನ ವಿಧಗಳ ಸಸಿಗಳನ್ನು ಇಲ್ಲಿ ಬೆಳೀಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನೇರಳೆ ನೆಲ್ಲಿ ಇರ್ಬೋದು, ಜಮ್ ನೇರಳೆ, ಆಮೇಲೆ ಆಮೆಪಣ್ಣು, ಆಮೇಲೆ ಕಾಚಂಪುಳಿ, ಈ ರೀತಿಯ ಹಣ್ಣುಗಳನ್ನು, ಮತ್ತೆ ಈ ಕೂಮೆ ಹಣ್ಣು ಅಂತ ಹೇಳ್ತಾರೆ, ಇವೆಲ್ಲ ಕಣ್ಮರೆ ಆಗ್ತಾ ಇತ್ತು ಕಾಫಿ ತೋಟಗಳಲ್ಲಿ. ಇಂಥವುಗಳನ್ನು ಬೆಳೆಯುವಂಥ ಪ್ರಯತ್ನ ಮಾಡಿದ್ದೀವಿ. ಮತ್ತೆ ಜೈವಿಕ ಇಂಧನಕ್ಕೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇದೆ. ಜೈವಿಕ ಇಂಧನ ಹೆಚ್ಚಿನ ಪ್ರಾಮುಖ್ಯತೆ ಇದೆ, ಆದರೆ ಕೊಡಗಿನಲ್ಲಿ ಅಷ್ಟರ ಮಟ್ಟಿಗೆ ಇದರ ಪ್ರಾಮುಖ್ಯತೆ ಇನ್ನೂ ಬಂದಿಲ್ಲ. ಅಂದರೆ ಆ ಬೆಳೆ ಇಲ್ಲಿಗೆ ಇನ್ನೂ ಅಷ್ಟು ಸೂಕ್ತವಾಗಿ ಕಂಡು ಬಂದಿಲ್ಲ. ನಮ್ಮಲ್ಲಿ ಅದಕ್ಕೆ ತಕ್ಕಂತಹದ್ದು ಸೀಮಾರೂಪ ಇದೆ, ಆದರೆ ಜೈವಿಕ ಇಂಧನಕ್ಕೆ ಅಂತ ಹೇಳಿ ಯಾರು ತೆಗೆದುಕೊಂಡು ಹೋಗ್ತಾ ಇಲ್ಲ, ಅದನ್ನು ಆರ್ನಮೆಂಟಲ್ ಪರ್ಪಸ್ಗೆ ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಇದರಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲ ಇವರು ನೆಡಬಹುದು. ನಮ್ಮಲ್ಲಿ ಸಾರ್ವಜನಿಕರಲ್ಲದೆ ಶಾಲಾ ಸಂಘ ಸಂಸ್ಥೆಗಳು, ಹಾಗೆ ಯಾವುದೇ ಸರ್ಕಾರಿ ಜಾಗದಲ್ಲಿ ಅಲ್ಲಿ ನಡೆತೋಪು ಬೇಕಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತವರು ಬಂದು ನಮಗೆ ನೇರವಾಗಿ ಅರ್ಜಿಯನ್ನ ಕೊಡಬಹುದು, ಅಥವಾ ಗ್ರಾಮ ಪಂಚಾಯತಿ ಮೂಲಕ ಕೂಡ ಅರ್ಜಿಯನ್ನ ಕೊಡಬಹುದು. ಕೇವಲ ಸಾರ್ವಜನಿಕರ ಜಾಗ ಅಲ್ಲ, ನಾವು ಯಾವುದೇ ಸರ್ಕಾರಿ ಜಾಗಗಳಲ್ಲಿ ನಡೆತೋಪು ಮಾಡ್ಲಿಕ್ಕೆ ಅವಕಾಶ ಇದೆ. ಸಂಬಂಧಪಟ್ಟವರು ಬಂದು ಅರ್ಜಿ ಕೊಟ್ರೆ ಅಲ್ಲಿಗೆ ನಾವು ಕ್ರಮ ತೆಗೆದುಕೊಳ್ತೀವಿ, ನಡೆತೋಪು ನಿರ್ಮಾಣ. ಮತ್ತೆ ಗ್ರಾಮ ಅರಣ್ಯ ಸಮಿತಿಗಳನ್ನು ಇದರಲ್ಲಿ ತೊಡಗಿಸಿಕೊಳ್ತೀರಿ? ಗ್ರಾಮ ಅರಣ್ಯ ಸಮಿತಿಗಳನ್ನ ಸಾಮಾಜಿಕ ಅರಣ್ಯದಲ್ಲಿ ನಾವು ಹೆಚ್ಚಾಗಿ ತೊಡಗಿಸ್ಕೊಂಡಿಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಒಬ್ಬ ಸಾಮಾನ್ಯನ್ನ ವೈಯಕ್ತಿಕವಾಗಿ ಅವನ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೇವೆ. ಹಾಗಾಗಿ ಆ ಸಮಿತಿಗಳಿಲ್ಲ, ಆದ್ರೆ ಆ ಸಮಿತಿಗಳಿಂದ ಬೇಡಿಕೆ ಏನಾದ್ರೂ ಬಂದಾಗ ನಾವು ಖಂಡಿತವಾಗ್ಲೂ ಮಾಡಬಹುದು. ಅಂದ್ರೆ ಒಬ್ಬೊಬ್ಬರೇ ಸದಸ್ಯರು ಕೂಡ ಇಲ್ಲಿ ಪಡ್ಕೊಳ್ಳೋಕೆ ಮಾಡಬಹುದು. ಯಾವ್ದಾದ್ರು ಸಮುದಾಯ ಜಾಗಗಳಿದ್ದಲ್ಲಿ ಅವ್ರಿಗೆ ಅಲ್ಲಿ ನಡೆತೋಪು ಬೇಕು ಅನಿಸ್ತದೆ, ಯಾವ್ದಾದ್ರು ದೇವಸ್ಥಾನ ಇರ್ತದೆ ಅಲ್ಲಿ ನಡೆತೋಪು ಅವಶ್ಯಕತೆ ಇದೆ ಅನಿಸುತ್ತೆ, ಅವರು ಬೇಡಿಕೆಯನ್ನ ಕೊಡಬಹುದು. ಹಾಗೆ ನಾವು ಎಲ್ಲೆಲ್ಲಿ ನಡಬಹುದು ಅಂತ ನಾವು ಕೂಡ ಸಮೀಕ್ಷೆ ಮಾಡಿ ರಸ್ತೆ ಬದುಗಳಲ್ಲಿ ಪ್ರತಿ ವರ್ಷ ಗಿಡಗಳನ್ನು ಹಾಕ್ತಿರ್ತೀವಿ. ಒಂದೆರಡು ಆಯ್ದ ಶಾಲಾ ಕಾಲೇಜುಗಳಲ್ಲಿ ನಡೆತೋಪು ನಿರ್ಮಾಣವನ್ನು ಮಾಡ್ತಿರ್ತೀವಿ. ಮತ್ತೆ ಈ ಕೆಲವು ಕಡಿಮೆ ಅವಧಿಗೆ ಬೆಳೆದಿರುವಂತಹ ಸಸಿಗಳನ್ನು ವಿತರಣೆ ಮಾಡ್ತೀವಿ, ಇನ್ನು ಕೆಲವು ಸ್ವಲ್ಪ ದೊಡ್ಡ ಸಸಿಗಳನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರಿ. ಇವುಗಳನ್ನು ನೆಡುವಂತ ವಿಧಾನ ಹೇಗೆ, ಯಾವ ಕಾಲದಲ್ಲಿ ನೆಟ್ಟರೆ ಒಳ್ಳೆಯದು? ಗಿಡಗಳನ್ನು ತೆಗೆದುಕೊಂಡಾಗ ಆದಷ್ಟು ಪ್ರೀ ಮಾನ್ಸೂನ್ ಸೀಸನ್ ನಲ್ಲಿ ನೆಡಬೇಕು. ಅಂದ್ರೆ ಮಳೆ ಇನ್ನೇನು ಶುರುವಾಗಿದೆ, ಎಷ್ಟು ಬೇಗ ನಾವು ನೆಡ್ತೀವಿ ಅಷ್ಟು ಹೆಚ್ಚಿನ ಮಳೆ ಪ್ರಮಾಣ ಆ ಸಸಿಗೆ ಒದಗ್ತದೆ. ಹಾಗಾಗಿ ಆ ಸಸಿಗಳು ಬದುಕಿ ಉಳಿಯುವಂತಹ ಒಂದು ಪರ್ಸೆಂಟೇಜ್ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಹಾಗಾಗಿ ಒಂದು ಪ್ರೀ ಮಾನ್ಸೂನ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ, ಮುಂಗಾರು ಮಳೆ ಆರಂಭದಲ್ಲೇ ಗಿಡವನ್ನು ನೆಡಬೇಕು. ನಾವು ಸ್ವಲ್ಪ ದೊಡ್ಡ ಸೈಜ್ ಬ್ಯಾಗಿನಲ್ಲಿ ಸಸಿಗಳು ಕೊಡೋದ್ರಿಂದ 45 ಕ್ಯೂಬಿಕ್ ಸೆಂಟಿಮೀಟರ್ನಿಂದ 60 ಕ್ಯೂಬಿಕ್ ಸೆಂಟಿಮೀಟರ್ ಪಿಟ್ಟನ್ನು ತೆಗೆದು ಅದರಲ್ಲಿ ನೆಡಬೇಕಾಗ್ತದೆ. ಅಳತೆಯ ಬ್ಯಾಗಿಗೆ ಅಷ್ಟು ಉಂಡಿ ಬೇಕಾಗ್ತದೆ. ಆ ನಂತರದಲ್ಲಿ ಕೊಡಗಿನಲ್ಲಿ ಹೆಚ್ಚಿನ ಅಂಶ ನಾವು ತೋಟದೊಳಗೆ ಬೆಳೆಯೋದ್ರಿಂದ ಆರೈಕೆ ಮಾಡುವಂಥದ್ದು ಅಗತ್ಯ ಕಾಲದಲ್ಲಿ ಅಗತ್ಯ ಕೆಲಸ ಮಾಡುವಂಥದ್ದು ಈ ರೀತಿ ಇದು ಸಾಕಾಗ್ತದೆ ಹೆಚ್ಚಿನ ಮಳೆ ಪ್ರಮಾಣ ಬೀಳೋದ್ರಿಂದ. ಇದೇ ನಾವು ಇಲಾಖಾ ವತಿಯಿಂದ ರಸ್ತೆ ಬದುಗಳಲ್ಲಿ ನೆಟ್ಟಾಗ ಅಥವಾ ಯಾವ್ದಾದ್ರು ಶಾಲಾ ಸಂಘ ಸಂಸ್ಥೆಗಳಲ್ಲಿ ನೆಟ್ಟಾಗ ಆ ಬ್ಯಾಕ್ ಸೈಜ್ಗೆ ಸೀಮಿತವಾಗಿ ನಾವು ಒಂದು ಗುಂಡಿಯನ್ನು ತೆಗೆದು ಆಮೇಲೆ ಗೊಬ್ಬರವನ್ನು ಕೂಡ ಕೊಡ್ತೀವಿ, ನೀರು ಕೂಡ ಕೊಡ್ತೀವಿ. ಹಾಗೆ 3 ವರ್ಷಗಳ ಕಾಲ ಪೋಷಣೆಯನ್ನು ಮಾಡ್ತೀವಿ. ಆದರೆ ಒಬ್ಬ ಸಾಮಾನ್ಯ ತಗೊಂಡು ಹೋದರೆ ಅವನು ನೀರು ಹಾಕ್ತಾ ಅದಕ್ಕೆ ಅಗ್ದ ಕೆಲಸ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ಅಂದ್ರೆ ಮುಖ್ಯವಾಗಿ 2 ಘನಅಡಿ ಅಳತೆಯ ಗುಂಡಿಗಳನ್ನ ತೆಗೆಯೋದು ಬಹಳ ಮುಖ್ಯ ಅಂತ. ಹೌದು, ಗುಂಡಿಗಳನ್ನ ತೆಗಿಬೇಕು. ಹಾಗೆ ಅಗತೆ ಮಾಡುವಂತಹ ಸೀಸನ್ ಬಂದಾಗ ಅಗತೆ ಮಾಡಬೇಕು. ಮಳೆ ಅಕಸ್ಮಾತ್ ಏನಾದ್ರೂ ತೀರಾ ಡ್ರೈ ಸ್ಪೆಲ್ ಇತ್ತು, ಈ ವರ್ಷ ನಾವು ನೋಡಿದ್ವಿ ಆಲ್ಮೋಸ್ಟ್ 1-2 ತಿಂಗಳು ಡ್ರೈ ಸ್ಪೆಲ್ ಆಗ್ಬಿಡುತ್ತೆ ಕಂಟಿನ್ಯೂಸ್, ಆ ತರದ ಸಂದರ್ಭದಲ್ಲಿ ನೀರು ಕೊಡಬೇಕು. ಮುಖ್ಯವಾಗಿ ಈಗ ನಾವು ಕೊಡ್ತಕ್ಕಂಥದ್ದು ಕಾಡು ಜಾತಿಯ ಗಿಡ, ಹಾಗಾಗಿ ಅದಕ್ಕೆ ಎಲ್ಲಾ ಪರಿಸರದ ಏರುಪೇರುಗಳೊಡನೆ ಹೋರಾಡುವಂತಹ ಸಾಮರ್ಥ್ಯ ಇರ್ತದೆ. ಪ್ರಮುಖವಾಗಿ ನಾವು ಮಾಡಬೇಕಾಗಿರೋದಿಷ್ಟೇ, ಮಳೆಗಾಲದ ಪ್ರಾರಂಭದಲ್ಲೇನೆ ಗಿಡ ನೆಡಬೇಕು. ಇದೇ ಮೊದಲ ಆದ್ಯತೆಯನ್ನ ನಾವು ಕೊಡಬೇಕಾಗ್ತದೆ. ಇಷ್ಟು ಮಾಡಿದ್ರೆ ಗಿಡ ಅದು ತಂತಾನೆ ಬೆಳೆದ್ ನಿಲ್ತಕ್ಕಂತ ಸಾಮರ್ಥ್ಯ ಹೊಂದಿರುತ್ತೆ. ಮತ್ತೆ ಪಾಲಿಥೀನ್ ಚೀಲದಲ್ಲಿ ಬೆಳೆದಿರ್ತೀವಿ, ಆ ತಳವನ್ನ ಕತ್ತರಿಸಬೇಕಾಗತ್ತೆ ಬೇರುಗಳು ಇಳಿಯೋದಕ್ಕೆ. ಪಾಲಿಥೀನ್ ಚೀಲವನ್ನ ಕತ್ತರಿಸುವಾಗ ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಆ ಮಣ್ಣಿನ ಉಂಡೆ ಏನಿರ್ತದೆ ಅದು ಅಳ್ಳಾಡಬಾರದು. ಅಂದ್ರೆ ಅದ್ರ ಬೇರು ಪೂರ್ತಿಯಾಗಿ ಅಳ್ಳಾಡಬಾರದು. ಅದು ಆ ತಾಯಿ ಮಣ್ಣು ಏನಿರ್ತದೆ, ಆ ಮಣ್ಣಿನ ಉಂಡೆ ಏನಿರ್ತದೆ, ಆ ಉಂಡೆ ಸಮೇತ ನಾವು ಗುಂಡಿಯಲ್ಲಿ ಹಾಕಿ ಇದು ಮಾಡ್ಬೇಕು. ಆ ಉಂಡೆನ ಏನೇ ಕಾರಣಕ್ಕೂ ಹೊಡಿಬಾರದು. ಮತ್ತೆ ಆಧಾರಕ್ಕೆ ಏನಾದರೂ ಕೋಲು ಇಂಥದ್ದು ಕೊಡಬೇಕು. ಹೌದು, ಎತ್ತರದ ಸಸಿಗಳನ್ನ ಕೋಲು ಕೊಟ್ರೆ ಆಗ ಸಸಿಗಳ ಆಕಾರ ಏನಿರ್ತದೆ ಅದು ನೆಟ್ಟಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ. ಇಲ್ಲ ಅಂತಂದ್ರೆ ಬಗ್ಗಿ ಹೋಗಿ ಅಥವಾ ತೀರ ವಿಪರೀತ ಗಾಳಿ ಇದ್ರೆ ಮುರಿದೋಗಂಥದ್ದು, ಈ ರೀತಿ ಎಲ್ಲ ಸಮಸ್ಯೆ ಇರ್ತದೆ. ಎತ್ತರದ ಸಸಿಗಳಿಗೆ ಕೋಲನ್ನು ಕೊಡಬೇಕಾಗಿದೆ. ಈಗಾಗಲೇ ವಿತರಣೆ ಪ್ರಾರಂಭವಾಗಿದೆ ಅಂತ ನಮಗೆ ಗೊತ್ತಾಯ್ತು, ಎಲ್ಲಿವರೆಗೂ ಇದು ಮುಂದುವರಿತಾ ಹೋಗುತ್ತೆ? ಅಂದ್ರೆ ನಾವು ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲೇನೆ ವಿತರಣೆ ಮಾಡ್ತೀವಿ. ಆದ್ರೆ ಈಗ ಮಾನ್ಸೂನ್ ಸ್ವಲ್ಪ ಸೆಟ್ ಆಗಿರೋದ್ರಿಂದ, ಜನಗಳಿಂದ ಬೇಡಿಕೆ ಬಂದಿರೋದ್ರಿಂದ, ತೀರಾ ಬೇಡಿಕೆಯಲ್ಲಿ ಬಂದಂತಹ ರೈತರಿಗೆ ನಾವೀಗ ಈಗ ಆಲ್ರೆಡಿ ವಿತರಣೆಯನ್ನ ಶುರು ಮಾಡಿದ್ದೇವೆ. ಸೋರ್ಪೇಟೆ ಅರಣ್ಯ ವಲಯದಲ್ಲಿ ಹುದುಗೂರು ಸಸ್ಯ ಕ್ಷೇತ್ರ ಅಂದ್ರೆ ಸೋರ್ಪೇಟೆ ಮತ್ತೆ ಕುಶಲನಗರ ಮಧ್ಯದಲ್ಲಿ ಹುದುಗೂರು ಗ್ರಾಮದಲ್ಲಿ ಸಸ್ಯ ಕ್ಷೇತ್ರ ರೋಡ್ ಸೈಡ್ ಇದೆ, ಅಲ್ಲಿ ವಿತರಣೆ ಆಗುತ್ತೆ. ಅಲ್ಲಿ ಆ ಸಸ್ಯ ಕ್ಷೇತ್ರಕ್ಕೆ ಒಬ್ರು ಉಪವಲಯ ಅರಣ್ಯಾಧಿಕಾರಿಯನ್ನ ನೇಮಿಸಿರ್ತೀವಿ, ಅಲ್ಲೇ ಬಂದು ನೋಂದಾಯಿಸಿಕೊಂಡು ಅವರು ಸಸಿಗಳನ್ನ ಪಡಿಬಹುದು. ಆ ನಂತರ ಅಕಸ್ಮಾತ್ ಅವರು ನರೇಗಾ ಯೋಜನೆಯಲ್ಲಿ ಲಾಭ ಪಡೆಯುವಂತವ್ರಿದ್ರೆ ಫೋನ್ ನಂಬರ್ ಪ್ರತಿಯೊಂದನ್ನು ಅವರು ದಾಖಲಿಸಿಕೊಂಡಿರ್ತಾರೆ, ಆ ನಂತರದಲ್ಲಿ ಇವರು ವಾಪಸ್ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರಿ, ಒಬ್ಬ ರೈತರಿಗೆ ಎಷ್ಟು ಸಸಿಗಳನ್ನ ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ? ನರೇಗಾ ಯೋಜನೆ ಅಡಿಯಲ್ಲಿ 1 ಹೆಕ್ಟೇರ್ ಅಂದ್ರೆ 2.5 ಎಕರೆಗೆ 100 ಸಸಿಗಳನ್ನ ವಿತರಣೆ ಮಾಡಲಿಕ್ಕೆ ಅವಕಾಶ ಇದೆ. ಇದು ನಿರ್ದಿಷ್ಟವಾಗಿರುತ್ತೆ, ರೈತರ ಹೆಚ್ಚಿನ ಬೇಡಿಕೆ ಇದ್ದಲ್ಲಿ ಅವರು ಹೆಚ್ಚು ಸಾಂದ್ರತೆಯ ನಡೆತೋಪನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು 100 ಸಸಿಗಳನ್ನ ಪಡಿಬಹುದು. ಆದ್ರೆ ಪ್ರಥಮ ಹಂತದಲ್ಲಿ 100 ಸಸಿಗಳು 1 ಹೆಕ್ಟೇರ್ಗೆ, ಇದು ಅವಕಾಶ ಇರ್ತದೆ. ನರೇಗಾದಲ್ಲಿ RSPD ಅಂದ್ರೆ ರೈಸಿಂಗ್ ಸೀಡ್ಲಿಂಗ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅವರ ಉದ್ದೇಶಕ್ಕೆ ಅನುಗುಣವಾಗಿ ಅವರು ಬಂದು ಸಸಿಗಳನ್ನ ತೆಗೆದುಕೊಂಡು ಹೋಗ್ತಾರೆ. 1 ಹೆಕ್ಟೇರ್ಗೆ 400 ಸಸಿಗಳ ತನಕ ತಗೊಂಡು ಹೋಗ್ಬೋದು. ಅಂದ್ರೆ ನಮ್ಮ ರೈತರು ಕೂಡ ಸಾಕಷ್ಟು ಆರ್ಥಿಕ ಲಾಭ ಪ್ರಯೋಜನ ಇದೆ ಅಂತಾರೆ ನೆಡೋದ್ರಿಂದ. ಹೌದು, ಅಂದ್ರೆ ಈಗ ಅರಣ್ಯ ಸಸಿ ಅಂದಿದ ತಕ್ಷಣ ಕೇವಲ ಟೀಕ್ ಅಂತ ಯೋಚನೆ ಮಾಡ್ತಾರೆ, ಸಿಲ್ವರ್ ಅಂತ ಯೋಚನೆ ಮಾಡ್ತಾರೆ, ಅಲ್ಲ, ನಾವು ಪರಿಸರದ ಗುಣಮಟ್ಟವನ್ನ ಯೋಚನೆ ಮಾಡಬೇಕಾಗತ್ತೆ. ಈಗ ಕಾಚಪುಳಿ ಅಂತ ಇದು ತಗೊಂಡ್ರೆ ಪ್ರಸ್ತುತ ಪರಿಸ್ಥಿತಿನಲ್ಲಿ ಕಾಚಪುಳಿ ಸಿರಪ್ ಬರ್ತದೆ ಮಾರ್ಕೆಟ್ ನಲ್ಲಿ, ಅದಕ್ಕೆ ತುಂಬಾ ಹೈ ವ್ಯಾಲ್ಯೂ ಇದೆ, ವ್ಯಾಲ್ಯೂ ಅಡಿಷನ್ ಅಂತ ಹೇಳಿ ಮೌಲ್ಯ ವರ್ಧನೆಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಜನಗಳು ಯೋಚನೆ ಮಾಡಬೇಕಾಗ್ತದೆ, ಕೇವಲ ಟಿಂಬರ್ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಈ ಕಾಚುಪುಳಿ ಗಿಡ ತಗೊಂಡೋಗಿ ನೆಟ್ಕೊಂಡ್ರೆ ಸ್ವಲ್ಪ ವರ್ಷದ ನಂತರ ಅವು ಹಣ್ಣುಗಳು ಬಿಡುತ್ತೆ, ಅವರು ನಿಧಾನವಾಗಿ ಅವರ ಮನೆಯಲ್ಲೇ ಒಂದು ಸಣ್ಣ ಪ್ರಮಾಣದ ಒಂದು ಬಿಸ್ನೆಸ್ ನ ಶುರು ಮಾಡಬಹುದು. ಈ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಬಹುದು. ನೇರಳೆ ಕೂಡ ಈಗ ಜಾಮ್ ಇಂಡಸ್ಟ್ರಿಗೆ ಹೋಗ್ತಾ ಇದೆ, ಅಂತ ಬೆಳೆಯುವಂತ ಇದರಲ್ಲಿ ಅದನ್ನ ಇದು ಮಾಡಬಹುದು. ಏನ್ ಇಲ್ಲದೆ ಹೋದ್ರೂ ಕೂಡ ತೋಟದ ಗುಣಮಟ್ಟವನ್ನ ಅದು ಕಾಯ್ದುಕೊಳ್ತದೆ. ಅಂದ್ರೆ ಈಗ ರೈತ ಬಾಂಧವರಿಗಾಯ್ತು, ಸಾರ್ವಜನಿಕರಿಗಾಯ್ತು, ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಯಾರನ್ನ ಸಂಪರ್ಕಿಸಬಹುದು? ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಾಮಾಜಿಕ ಅರಣ್ಯ ವಿಭಾಗದ ವಲಯ ಅರಣ್ಯಾಧಿಕಾರಿ ಅವರನ್ನ ಸಂಪರ್ಕಿಸಬಹುದು, ಹಾಗೆ ಉಪವಲಯ ಅರಣ್ಯಾಧಿಕಾರಿ ಹಾಗೂ ಗಸ್ತು ವನ ಪಾಲಕರು ಇವರನ್ನ ನೇರವಾಗಿ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಏನಾದರೂ ಇದೆಯಾ? ಹಾ, ದೂರವಾಣಿ ಸಂಖ್ಯೆ ಇದೆ. ನಮ್ಮ ಹುದುಗೂರು ಸಸ್ಯ ಕ್ಷೇತ್ರಕ್ಕೆ ಫಿರೋಜ್ ಖಾನ್ ಅಂತ ಹೇಳಿ ಉಪವಲಯ ಅರಣ್ಯಾಧಿಕಾರಿ ಆಗಿರ್ತಾರೆ. ಫಿರೋಜ್ ಖಾನ್ ಅವರ ನಂಬರ್ 9483646101, ಹಾಗೂ ವಲಯ ಅರಣ್ಯಾಧಿಕಾರಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇರ್ತೇನೆ, ನನ್ನನ್ನು ಕೂಡ ಸಂಪರ್ಕಿಸಬಹುದು. ನಂಬರ್ 9481159448. ಕೇಳಿದ್ರೆ ಸೋಮವಾರಪೇಟೆ ತಾಲೂಕಿನ ಅರಣ್ಯ ಸಸಿಗಳ ವಿತರಣೆಗೆ ಸಂಬಂಧಪಟ್ಟಾಗಿ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಉಪ ವಲಯ ಅರಣ್ಯಾಧಿಕಾರಿಗಳಾದಂಥ ಫಿರೋಜ್ ಖಾನ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸ್ಬೋದು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9483646101. ಹಾಗೆಯೇ ವಲಯ ಅರಣ್ಯಾಧಿಕಾರಿಗಳಾದಂಥ KV ಗಾನಶ್ರೀ ಅವರನ್ನು ಕೂಡ ಸಂಪರ್ಕಿಸ್ಬೋದು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9489154948. KV ಗಾನಶ್ರೀ ಅವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9489154948. ತುಂಬ ಸಂತೋಷ ಗಾನಶ್ರೀಯವರೇ, ತಾವಿದುವರೆಗೂ ಈ ಸೋಮವಾರಪೇಟೆ ತಾಲೂಕು ನಮ್ಮ ಕೊಡಗು ಜಿಲ್ಲೆಯ ಏನು ಈ ಸಾಮಾಜಿಕ ಅರಣ್ಯ ವಲಯ ಇದೆ ಅಲ್ಲಿ ಈ ಸಾರ್ವಜನಿಕರಿಗಾಗಿಯೇ ಈ ಅರಣ್ಯ ಸಸ್ಯಗಳ ವಿತರಣೆ ಒಂದು ಕಾರ್ಯಕ್ರಮವನ್ನು ತಾವೇನು ಪ್ರಾರಂಭ ಮಾಡಿದಿರಿ, ಅದರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಅರಣ್ಯ ಸಸಿಗಳ ಮಹತ್ವವನ್ನ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಶ್ರೋತೃಗಳೇ, ಇದುವರೆಗೆ ಅರಣ್ಯದ ಪ್ರಾಮುಖ್ಯತೆ ಮತ್ತು ಅರಣ್ಯ ಇಲಾಖೆಯ ಸಸಿ ವಿತರಣಾ ಕಾರ್ಯಕ್ರಮ ಕುರಿತು ಸೋಮವಾರಪೇಟೆಯ ಸಾಮಾಜಿಕ ಅರಣ್ಯ ವಲಯದ ವಲಯ ಅರಣ್ಯಾಧಿಕಾರಿ KV ಗಾನಶ್ರೀ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಕೇಳುಗರೆ, ಇದೀಗ ಪ್ರಸಾರವಾದ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,300 ರೂಪಾಯಿಯಿಂದ 15,600 ರೂಪಾಯಿಗಳು, ಅರೇಬಿಕಾ ಚೆರಿ 7,950 ರೂಪಾಯಿಯಿಂದ 8,100 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 10,400 ರೂಪಾಯಿಯಿಂದ 10,600 ರೂಪಾಯಿಗಳು, ರೋಬೆಸ್ಟಾ ಚೆರಿ 5,800 ರೂಪಾಯಿಯಿಂದ 6,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಸೇವಾ ಮಾಹಿತಿ. ಹುದಿಕೇರಿ ಗ್ರಾಮತ್ರ ಕಿರಿಯಮಾಡ ರಾಮು ಕಾರ್ಯಪ್ಪ ಇಂದು ಮಜ್ಜಣ 3:30 ಗಂಟೆಗೂ ಮರಣಪಟ್ಟಿತು. 93 ಬಯತ್ರ ಕಿರಿಯಮಾಡ ರಾಮು ಕಾರ್ಯಪ್ಪ ಅಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಣ 2:30 ಗಂಟೆಗೂ ಹುದಿಕೇರಿ ಗ್ರಾಮತ್ರ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ. ಸದ್ಯದಲ್ಲಿ ಮುಂಗಾರು ಸುರುವಾಕೆ ಇದ್ದು ಮುಂಗಾರು ಮಳೆಯಿಂದ ಅದು ತೇಳುವ ಪ್ರಾಕೃತಿಕ ವಿಕೋಪ ಪರಿಸ್ಥಿತಿನ ಎದುರಿಸಿಕೆ ಎಲ್ಲಾ ಇಲಾಖೆಗೆ ಅಗತ್ಯ ಮುಂಜಾಗ್ರತಾ ಕ್ರಮಗಳೊಟ್ಟಿಗೆ ಸಮರ್ಪಕ ಆಗಿ ಕಾರ್ಯನಿರ್ವಹಿಸಿಕೆ ಸಿದ್ದ ಇರಕೂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಸೂಚನೆ ಕೊಟ್ಟಳು. ಮಡಿಕೇರಿ ಪ್ಯಾಟಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲ್ಲಿ ಮುಂಗಾರು ಮಳೆ ಸಂಬಂಧ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ಮಳೆಯಿಂದ ಜೀವಹಾನಿ ಜಾನುವಾರು ಹಾನಿಯಾದರೆ ಬೇಗ ವರದಿ ನೀಡಿ ಪರಿಹಾರ ಹಂಚಿಕೆ ಮಾಡುದು, ಬೆಳೆಹಾನಿ ಸಂಬಂಧ ಅಂದಾಜು ನಷ್ಟದ ವರದಿಯನ್ನು ಸಿದ್ದಪಡಿಸಿ ಸಲ್ಲಿಸಕೂತ ಜಿಲ್ಲಾಧಿಕಾರಿಯವು ತಹಶೀಲ್ದಾರರಿಗೆ ನಿರ್ದೇಶನ ಕೊಟ್ಟಳು. ಚರಂಡಿ ಸ್ವಚ್ಛ ಮಾಡಿದು, ರಸ್ತೆಗೆ ಅಡ್ಡದಾಗಿ ಬೀಳುವ ಮರಗಳನ್ನ ತೆಗೆಯಕ್ಕೆ ಯಂತ್ರೋಪಕರಣ ಮತ್ತು ಸಿಬ್ಬಂದಿಗಳನ್ನ ತಯಾರಾಗಿ ಇಟ್ಟುಕೊಂಡು, ಬೇರೆ ಬೇರೆ ರೋಗಗ ಹರಡದಂಗೆ ಎಚ್ಚರ ವಹಿಸುದು, ಕರೆಂಟು ಸೇರಿದಂಗೆ ಬೇರೆ ಬೇರೆ ಇಲಾಖೆಗೆ ತಕಣಿಕದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಇವು ಮಾಹಿತಿ ಕೊಟ್ಟವು. ಈ ಸಂದರ್ಭ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪ ವಿಭಾಗಾಧಿಕಾರಿ ಡಾ ಯತೀಶ್ ಹುಲ್ಲಾಳ್, ಪ್ರಕೃತಿ ವಿಕೋಪ ನಿರ್ವಹಣಾ ಸಂಯೋಜಕನಾದ ಅನನ್ಯ ವಾಸುದೇವ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಮುಖ್ಯಪಟ್ಟು ಹಾಜರಿದ್ದರು. ವಿಜ್ಞಾನ ತಂತ್ರಜ್ಞಾನ ವಾಣಿಜ್ಯ ಮತ್ತು ನಿರ್ವಹಣೆಗಳು ಒಂದೇ ನೂಲಲ್ಲಿ ಪೋಣಿಸಿರುವ ಮಣಿಗಳಂಗೆ ಹೊಸ ದೃಷ್ಟಿಕೋನದಲ್ಲಿ ಹೊಸ ಆವಿಷ್ಕಾರಗಳನ್ನು ಹುಟ್ಟುಹಾಕುವ ಅನಿವಾರ್ಯತೆ ಯುವ ಸಮಾಜಕ್ಕೆ ಬೇಕಾಟುತ್ತ ಜ್ಞಾನ ಕಾವೇರಿ ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಅಶೋಕ್ ಸಂಗಪ್ಪ ಅವರು ಹೇಳಿದರು. ವಿರಾಜಪೇಟೆ ಸಂತ ಅನ್ನಮ್ಮ ಪದವಿ ಕಾಲೇಜಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವತಿಯಿಂದ ಕಾಲೇಜು ಸಭಾಭಾಡಲ್ಲಿ ಆಯೋಜಿಸಲಾಗಿದ್ದ ವಿಜ್ಞಾನ ತಂತ್ರಜ್ಞಾನ ವಾಣಿಜ್ಯ ಮತ್ತು ನಿರ್ವಹಣೆಯಲ್ಲಿ ಪ್ರಸ್ತುತ ಜಾಗತಿಕ ಮಟ್ಟದ ಹೊಸ ದೃಷ್ಟಿಕೋನ ತೇಳುವ ವಿಷಯದ ಬಗ್ಗೆ ಒಂದು ದಿನದ ಅಂತಾರಾಷ್ಟೀಯ ಕಾರ್ಯಾಗಾರನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಈಗ ದೇಶ ಮತ್ತೆ ವಿಶ್ವ ವಿಜ್ಞಾನ ಮತ್ತೆ ತಂತ್ರಜ್ಞಾನದಲ್ಲಿ ಸುಮಾರು ಸಾಧನೆ ಮಾಡಿಟ್ಟು ದಿನದಿಂದ ದಿನಕ್ಕೆ ಹೊಸ ಹೊಸ ಆವಿಷ್ಕಾರಗಳು ಹುಟ್ಟಿಕಂತಾ ಹುಟ್ಟು ತಂತ್ರಜ್ಞಾನ ಬಳಕೆ ಮಾನವ ನಿರ್ಮಿತ ಆಗಿದ್ದು ಪರಿಸರದಿಂದ ಸಿಕ್ಕುವ ವಸ್ತುಗಳನ್ನ ಪುನರ್ ನಿರ್ಮಾಣ ಮಾಡಿಕೆ ಅಸಾಧ್ಯ ಅಂತ ಹೇಳಿದವು. ಈ ಸಂದರ್ಭ ಮೈಸೂರಿನ ಸಂತ ಫಿಲೋಮಿನಾ ಪದವಿ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಡಾ ರುತ್ ಶಾಂತಕುಮಾರಿ, ಎಫ್ಎಂಸಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾ ಜಗತ್ ತಿಮ್ಮಯ್ಯ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. 66/11 kV ಮಡಿಕೇರಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ F3 ಗದ್ದಿಗೆ ಮತ್ತೆ F11 ಗಾಳಿಬೀಡು ಫೀಡರ್ಲಿ ರಿಪೇರಿ ಕೆಲಸ ಮಾಡಿಕಿರುವುದರಿಂದ ಇದೇ 23 ತೇಳ್ರೆ ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾದೆ. ಆದ್ದರಿಂದ ಸಂಪಿಗೆ ಕಟ್ಟೆ, ಆಜಾದ್ ನಗರ, ತ್ಯಾಗರಾಜ್ ಕಾಲೋನಿ, ರಾಣಿಪೇಟೆ, ಮಹದೇವಪೇಟೆ, ಕಾನ್ವೆಂಟ್ ಜಂಕ್ಷನ್, ಹೆಬ್ಬೆಟ್ಟಗೇರಿ, ಗಾಳಿಬೀಡು, ಕಾಲೂರು, ವಣಚಲು ಸುತ್ತಮುತ್ತದ ಪ್ರದೇಶಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಇದೇ 23 ತೆರೆದರೆ ನಾಳೆಯಿಂದ ಜೂನ್ 3ಕ್ಕೆ ಮೊಟ್ಟ ನಡೆಯುವ ಎರಡನೇ ಪಿಯುಸಿ ಪೂರಕ ಪರೀಕ್ಷೆಗಳ ಸುಗಮ ಆಗಿ ನಡೆಸುವ ನಿಟ್ಟಿನಲ್ಲಿ ದಂಡ ಪ್ರಕ್ರಿಯಾ ಸಮಿತಿ 1973 ಕಲಂ 144 ದತ್ತಾದ ಅಧಿಕಾರದಂಗೆ ಮಡಿಕೇರಿ, ವೀರಶ್ಪೇಟೆ ಮತ್ತು ಸೋಮರ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿ ಪ್ರದೇಶನ ನಿರ್ಬಂಧಿತ ಜಾಗದ ಘೋಷಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶವು ಆದೇಶ ಹೊರಡಿಸಿದರು. ಭಾರತೀಯ ಕ್ರೀಡಾ ಪ್ರಾಧಿಕಾರ ತೆಲ್ರೆ ಸಾಯಿ ತರಬೇತಿ ಕೇಂದ್ರದ ವತಿಯಿಂದ ಮಡಿಕೇರಿನ ಬಾಲಕಿಯರ ಕ್ರೀಡಾ ಹಾಸ್ಟೆಲ್ಗೆ ಪ್ರತಿಭಾವಂತ ಹಾಕಿ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ಇದೇ ತಾರೀಕು 27ಕ್ಕೆ ಮಡಿಕೇರಿನ ರೇಸ್ ಕೋರ್ಸ್ ರಸ್ತೆನ ಟರ್ಫ್ ಬಾಣೆಯಲ್ಲಿ ನಡೆದಿದೆ. 12-18 ವರ್ಷದೊಳಗಿನ ಹೆಣ್ಣು ಮಕ್ಕ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಕ ಈ ಪ್ರಕ್ರಿಯೆಯನ್ನು ಹಿಂದಿನ 3 ವರ್ಷದ ಹಾಕಿ ಕ್ರೀಡಾ ಸಾಧನೆಯ ಪ್ರಮಾಣ ಪತ್ರ ಹಂಗೆ ಕೆಲವೊಂದು ಸಾಯಿ ನಿಗದಿತ ಪರೀಕ್ಷೆಯ ಆಧಾರದಲ್ಲಿ ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಊಟ, ಒಳಿಯಕ್ಕೆ ಜಾಗ, ಕ್ರೀಡಾ ಸಾಮಗ್ರಿ, ವೈದ್ಯಕೀಯ ಖರ್ಚು, ಶೈಕ್ಷಣಿಕ ಸೌಲಭ್ಯನ ಪುಕ್ಸಟೆಯಾಗಿ ನೀಡಲಾದತ್ತ ಸಾಯಿ ತರಬೇತಿ ಕೇಂದ್ರದ ಆಡಳಿತಾಧಿಕಾರಿಯವು ತಿಳಿಸಿದರು. ವಿಕೆ3 ಪಿಕ್ಚರ್ಸ್ ಬ್ಯಾನರ್ನಡಿ ಈರಮಂಡ ಹರಿಣಿ ವಿಜಯ್ ಮತ್ತೆ ಕೊಟ್ಟುಕತ್ತೀರ ಯಶೋಧ ಪ್ರಕಾಶ್ ಮುಂದಾಳ್ತನಲ್ಲಿ ನಿರ್ಮಾಣ ಆದ ಕೊಡವ ಕಾದಂಬರಿ ಆಧಾರಿತ ನಾಡಪೆದ ಆಶಾ ಕೊಡವ ಚಲನಚಿತ್ರ 77ನೇ ಪ್ರಶಸ್ತಿ ಗೆದ್ದಿತು. ಗೋವಾದ UFMC ಕೂಡುಕೂಟಲ್ಲಿ ನಡೆದ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2023 ನಾಡಪೆದ ಆಶಾ ಕೊಡವ ಚಲನಚಿತ್ರ ಅತ್ಯುತ್ತಮ ಸಾಮಾಜಿಕ ಚಲನಚಿತ್ರ ಪ್ರಶಸ್ತಿನ ಪಡ್ಕೊಂಡಿತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಕೇಳುಗರೆ, ಮಡಿಕೇರಿ ಆಕಾಶವಾಣಿಯಿಂದ ಪ್ರತಿದಿನ ಬಿತ್ತರವಾಗುವ ಸುದ್ದಿ ಸಮಾಚಾರ ಮತ್ತು ಸುದ್ದಿ ಜಂಪೆ ಕಾರ್ಯಕ್ರಮವನ್ನು ಪ್ರಸಾರದ ನಂತರ ಸ್ಪಾಟಿಫೈ, ಗೂಗಲ್ ಪಾಡ್ಕಾಸ್ಟ್ನಲ್ಲೂ ಆಲಿಸಬಹುದು. ಸಾಲಿಬನಿ ವಿದ್ಯಾಪೀಠ ಚಟ್ಟಿಮಾನಿ ಶಾಲೆಯ ಆಂಗ್ಲ ಮಾಧ್ಯಮದಲ್ಲಿ ಎಲ್ಕೆಜಿಯಿಂದ 7ನೇ ತರಗತಿವರೆಗೆ ದಾಖಲಾತಿ ಇಂದಿನಿಂದ ಆರಂಭಗೊಳ್ಳಲಿದೆ. ನೂತನ ಆಡಳಿತ ಮಂಡಳಿ, ನುರಿತ ಬೋಧಕ ವರ್ಗ, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 7599525995. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು, ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಚೆರಿಯ ಮನೆ ಕುಟುಂಬಸ್ಥರು, ಶ್ರೀ ವೆಂಕಟರಮಣ ದೇವರ ಹರಿಸೇವನ ಇದೇ 24ರಂದು ಬುಧವಾರ ಬೆಳಿಗ್ಗೆ 9 ಗಂಟೆಗೆ ಬೆಟ್ಟತ್ತೂರು ಗ್ರಾಮಲ್ಲಿರುವ ಚೆರಿಯ ಮನೆ 5 ಮನೆಯಲ್ಲಿ ನಡೆಸುವೆ. ಕುಟುಂಬಸ್ಥರು ಊರವು ಕೊಟ್ಟಗೋಡೆಗ ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗೋ ಕೂತ ಚೆರಿಯ ಮನೆ ಕುಟುಂಬಸ್ಥರು ಕೇಳಿಕೊಂಡಳು. ಬೆಳ್ಳೂರು ತೊಡಿಕಾಡು ಗ್ರಾಮದ ಚಾಮುಂಡಿಯ ಬೆಳ್ಳೂರು ತೊಡಿಕಾಡು ಗ್ರಾಮದ ಚಾಮುಂಡೇಶ್ವರಿ ದೇವರ ಉತ್ಸವ ನಾಳೆ ಮಂಗಳವಾರ ಬೆಳಿಗ್ಗೆ 11 ಗಂಟೆಯಿಂದ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಊರಿನ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಪ್ರಿಯ ಶ್ರೋತೃಗಳೇ, ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಶನಿವಾರ ಸಂಜೆ 5:30 ನಮ್ಮ ನಿಲಯದಿಂದ ಕಾರ್ಯಕ್ರಮ ಕಥಾಲಹರಿ ಕೇಳಿ. ನಿರಂಜನ ಅವರ ಸ್ವಾಮಿ ಅಪರಂಪಾರ ಕಾದಂಬರಿಯ ಓದು ಕಥಾಲಹರಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಶನಿವಾರ ಸಂಜೆ 5:30. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೆನ್ರುಳ್ಳ ಕರವಂಡ ಸೀಮಾ ಗಣಪತಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಜಾ ತೋಟಗಾರಿಕಾ ಇಲಾಖೆಯ ಕೂಡುಕೂಟತ್ ಇದೇ ತಿಂಗ 26-28 ಕೊಡಗು ಜಿಲ್ಲರ ಆಪ್ ಕೌನ್ಸಿಲ್ ನಡುಪ ಮಾಂಗ್ಯ ಪಿಂಜ ಚಕ್ಕೆ ಮೇಳಕ್ಕೆ ಮೊಳಿಯಿಡುವ ಕಾರ್ಬಾರ್ ಅಂದು ಪೋಲಾಕ 10 ನಡುಪಾಂದು ಅರಿಂಜಿ ಬಂದಿತ್ತು. ಮಡಿಕೇರಿಯ ಸರ್ಕಾರಿ ಪದವಿ ಪ್ರಥಮ ದರ್ಜೆ ಪೊಂಗಡ ಕಾಲೇಜಿಗೆ 2023-24 ಆದ್ಯ ಬಿಎ ಪಿಂಜ ಬಿಕಾಂಗೆ ಅರ್ಜಿ ಹಾಕಿತ್ತು. ಪುದಿಯದಾಯಿತು ಶುರುವಾನ ಕೊಡಗು ವಿಶ್ವವಿದ್ಯಾನಿಲಯಕ್ಕೆ ಕೂಡನ ಈ ಕಾಲೇಜಿಗೆ ಅರ್ಜಿ ಇಡುವಕ್ಕೆ ಇರಾದೆ ಉಳ್ಳವು ಮೂಲ ದಾಖಲೆಯೊಡೆ ಅರ್ಜಿ ಇಡಲೊಂದು ಪ್ರಾಂಶುಪಾಲ ಜವರಪ್ಪ ಅರಿಚಿಟ್ಟಿತು. ವಿಜ್ಞಾನ, ತಂತ್ರಜ್ಞಾನ, ವಾಣಿಜ್ಯ, ಪಿಂಜ ನಿರ್ವಹಣೆ ಒರೇ ನೂಲಲು ಕೊಯ್ತ ಮಣಿರನ್ನಕ್ಕೆ ಪುದಿಯ ದೃಷ್ಟಿಕೋನ ಬೆಚ್ಚಂಡ ಆವಿಷ್ಕಾರ ಮಾಡುವ ಅನಿವಾರ್ಯತೆ ಇಕ್ಕತ್ರ ಸಮಾಜಕ್ಕೆ ಬೋಂಡಿಯಾಯಿತು ಎಂದು ಜ್ಞಾನ ಕಾವೇರಿ ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಅಶೋಕ್ ಸಂಗಪ್ಪ ಅಭಿಪ್ರಾಯಪಟ್ಟತು. ವಿರಾಜಪೇಟೆ ಸೆಂಟ್ ಆನ್ಸ್ ಪದವಿ ಕಾಲೇಜರ ವಿಜ್ಞಾನ ಪಿಂಜ ವಾಣಿಜ್ಯ ವಿಭಾಗತರ ಆದನೆಲು ಕಾಲೇಜು ಸಭಾಬಾಡಿಲು ನಡೆದ ವಿಜ್ಞಾನ, ತಂತ್ರಜ್ಞಾನ, ವಾಣಿಜ್ಯ ಮತ್ತು ನಿರ್ವಹಣೆಯಲ್ಲಿ ಪ್ರಸ್ತುತ ಜಾಗತಿಕ ಮಟ್ಟದ ಹೊಸ ದೃಷ್ಟಿಕೋನ ಅಣ್ವ ವಿಷಯತ್ರ ಬಗ್ಗೆ ನಡೆದ ಓರ ದಿನತ್ರ ಅಂತಾರಾಷ್ಟ್ರೀಯ ಕಾರ್ಯಾಗಾರಕ್ಕೆ ಮೊಳೆಯಿಟ್ಟಿತು ತಕ್ಕ ಪರಂದತ್ತು. ಈ ಕೂರಿರ ಮಳೆಗಾಲದಲ್ಲಿ ಕೊಡಗಲು ಭೂಮಿ ಕುಡಿದು ಪೋಪ ಪೋಡಿ ಇಲ್ಲ ಎಂದು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಇಲಾಖೆಯ ನಿವೃತ್ತ ಉಪಮಹಾನಿರ್ದೇಶಕ ಡಾಕ್ಟರ್ HSM ಪ್ರಕಾಶ್ ಅರಿಚಿಟ್ಟಿತು. ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ಕೊಡ್ತಾ ಹಿಂಗ 2023 ಕಾಲತ್ತರ ಮುಂಗಾರು ಮಳೆ ಸಾಮಾನ್ಯ ಮುಂಗಾರು ಕಿಂಜ ಕಮ್ಮಿ ಆಯ್ತಿಪ್ಪ ಅಂದು ಎಣ್ಣಿಚಿ.